ಈಗ ವೇಳೆ 6:30 ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕೆರೂರೆ ಹಾಗೂ ವಿದ್ಯಾರ್ಥಿಗಳಾದ ಸುಷ್ಮಿತಾ, ಭುವನ್, ಯೋಗೇಶ್, ಸಿಂಧುಜಾ ಮತ್ತು ಕುಂಚಿಗ್ನಾಳ್ ಗ್ರಾಮದ ರೈತ ನಿಜಲಿಂಗಪ್ಪ ಅವರೊಂದಿಗೆ ಮಾತುಕತೆ, ರೈತರಿಗೆ ಸಲಹೆ, ಹವಾಮಾನ ವರದಿ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕೆರೋರೆ ಹಾಗೂ ವಿದ್ಯಾರ್ಥಿಗಳಾದ ಸುಷ್ಮಿತಾ, ಭುವನ್, ಯೋಗೇಶ್, ಸಿಂಧುಜಾ ಮತ್ತು ಕುಂಚಿಗ್ನಾಳ್ ಗ್ರಾಮದ ರೈತ ನಿಜಲಿಂಗಪ್ಪ ಅವರೊಂದಿಗೆ ಮಾತುಕತೆ ಕೇಳೋಣ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ಕೇಳುಗ್ರೆ, ಈ ದಿನ ನಮ್ಮ ಜೊತೆ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ತೋಟಗಾರಿಕೆ ವಿಜ್ಞಾನಿಗಳು ಹಾಗೂ ವಿದ್ಯಾರ್ಥಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಈ ದಿನ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಮೊದಲಿಗೆ ವಿದ್ಯಾರ್ಥಿಗಳನ್ನ ಸರ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸಣ್ಣತೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರಗಳು. ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಕರ್ಗ ಸರ್ ಅವರು ನಮ್ಮ ಜೊತೆ. ಅವರು ಕಾರ್ಯಕ್ರಮದ ಬಗ್ಗೆ, ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾಹಿತಿ ಅಂತ ತಿಳಿಸ್ಕೊಡ್ತಾರೆ. ಸರ್, ಈ ಪ್ರಾಸ್ತಾವಿಕವಾಗಿ ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮದ ಉದ್ದೇಶ ಮತ್ತೆ ಯಾಕೆ ಈ ತರ ಮಾಡ್ಬೇಕಾಗುತ್ತೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ನಮಸ್ಕಾರ. ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರಿಂದ ನಾವು ಪ್ರತಿ ವರ್ಷ ನಮ್ಮ ಅಂತಿಮ ವರ್ಷದ ತೋಟಗಾರಿಕೆ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಸೊ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರವನ್ನು ಆಸ್ ಅ ಪಾರ್ಟ್ ಆಫ್ ಕೋರ್ಸ್ ವರ್ಕ್ ನಾವು ಅವರಿಗೆ ತಿಳಿ ಹೇಳ್ತೀವಿ. ಸೊ ಈ ನಿಟ್ಟಿನಲ್ಲಿ ಸೊ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ದೊಡ್ಡಸಿದ್ದವನಹಳ್ಳಿ ಗ್ರಾಮದ ಗುಚ್ಛ ಗ್ರಾಮಗಳಾದಂತಹ ಕುಂಚಿಗನಹಾಳು, ಕ್ಯಾದಿಗೆರೆ, ಕಸವನಹಳ್ಳಿ, ಎಣ್ಣೆಗೆರೆ, ಡಿಕೆ ಹಟ್ಟಿ, ಈ 6 ಹಳ್ಳಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು 3 ತಿಂಗಳ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅವ್ರನ್ನ ನೇಮಕ ಮಾಡಿ ಹಳ್ಳಿಗಳಿಗೆ ಸೊ ರೈತರ ಒಡನಾಟಿನಲ್ಲಿ ತಮ್ಮ ಒಂದು 3 ತಿಂಗಳ ಅನುಭವವನ್ನು ಹಂಚಿಕೊಂಡು ಸೊ ರೈತರ ಜೊತೆ ಸೇರಿಕೊಂಡು ಅಲ್ಲಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಸೊ ನಮ್ಮಲ್ಲಿರ್ತಕ್ಕಂಥ ಸುಧಾರಿತ ತಾಂತ್ರಿಕತೆಗಳನ್ನು ಸೊ ನೇರವಾಗಿ ರೈತರಿಗೆ ತರಬೇತಿ ಕೊಡುವುದರ ಮುಖಾಂತರ, ಆಮೇಲೆ ಡೆಮಾನ್ಸ್ಟ್ರೇಷನ್ ನಾವೇನು ಪ್ರತ್ಯಕ್ಷತೆಗಳ ಮುಖಾಂತರ ಸೊ ಸಾಕಷ್ಟು ವಿವಿಧ ಚಟುವಟಿಕೆಗಳನ್ನು ಪೂರಕವಾಗಿ ಆ ಹಳ್ಳಿಗಳಲ್ಲಿ ರೈತರ ಜೊತೆಗೆ ಸೇರಿಕೊಂಡು ಮಾಡ್ತಕ್ಕಂಥ ಒಂದು ಶಿಬಿರ ಆಗಿರುತ್ತೆ. ಸೊ ಈ ಶಿಬಿರದಲ್ಲಿ ಪ್ರಮುಖವಾಗಿ ಇವತ್ತಿನ ನಾವೊಂದು ಕಾರ್ಯಕ್ರಮಕ್ಕೆ ಬಂದಿರೋ ಉದ್ದೇಶ ಏನಪ್ಪಾ ಅಂದರೆ ಸೊ ನಮ್ಮ ವಿದ್ಯಾರ್ಥಿಗಳು ರೈತರ ಜೊತೆ ಸೇರಿಕೊಂಡು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರ ಯಶಸ್ಸನ್ನು ತಮ್ಮ ಅನುಭವಗಳನ್ನು ಹಂಚಿಕೊಡ್ಲಿಕ್ಕೆ ನಾವು ಇವತ್ತಿನ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದೀವಿ. ಸೊ ನಮ್ಮ ಜೊತೆಗೆ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅಂತಿಮ ವರ್ಷ ವಿದ್ಯಾರ್ಥಿಗಳಾದಂಥ ಸುಷ್ಮಿತಾ ಅವರು ಇದ್ದಾರೆ, ಭುವನ್ ಅವರು ಇದ್ದಾರೆ, ಯೋಗೇಶ್ ಹಾಗೂ ಸಿಂಧುಜಾ ಅವರು ಇದ್ದಾರೆ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳು ತಮ್ಮದೇ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರೈತರಲ್ಲಿ ಪ್ರತ್ಯಕ್ಷತೆಗಳನ್ನು ಹಮ್ಮಿಕೊಂಡು ಸಾಕಷ್ಟು ತರಬೇತಿಗಳನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸುಷ್ಮಿತಾ ಅವರು ಅರ್ಕ ಬನಾನಾ ಸ್ಪೆಷಲ್ ಎಂಬ ಲೋಗ ಪೋಷಕಾಂಶಗಳ ಬಳಕೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಅದೇ ರೀತಿ ಭುವನ್ ಅವರು ಬಾಳೆಗೊನೆಗೆ ನೇರ ಪೋಷಕಾಂಶಗಳನ್ನು ಹೇಗೆ ಗೊನೆಗೆ ನಾವು ತಲುಪಿಸಬೇಕನ್ನೋದನ್ನು ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಯೋಗೇಶ್ ಮತ್ತು ಸಿಂಧುಜ್ ಅವರು ಸೇವಂತಿಕೆಯಲ್ಲಿ ಇರತಕ್ಕಂಥ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ತಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ. ಸೊ ಕೊನೆಯದಾಗಿ ನಮ್ಮ ನಿಜಲಿಂಗಪ್ಪ ಪ್ರಗತಿಪರ ರೈತರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಅವರು ಕೂಡ ತಮ್ಮ ಅನುಭವವನ್ನು ವಿದ್ಯಾರ್ಥಿಗಳಿಂದ ಆಗ್ತಕ್ಕಂಥ ಕಲಿಕೆಯನ್ನು ತಮಗೆ ಆಗತಕ್ಕಂಥ ಅನುಭವವನ್ನು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಲಿದ್ದಾರೆ. ಸೊ ಪ್ರಮುಖವಾಗಿ ಚಿತ್ರದುರ್ಗ ಜಿಲ್ಲೆ ನಾವು ಹೇಳಬೇಕಂದ್ರೆ ತೋಟಗಾರಿಕೆ ಬೆಳೆಗಳಿಗೆ ಸಾಕಷ್ಟು ಪೂರಕವಾದಂತಹ ವಾತಾವರಣ ಮತ್ತು ಮಣ್ಣಿನ ಗುಣಧರ್ಮ ಇರುವುದರಿಂದ ಇಲ್ಲಿ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನು ನಮ್ಮ ರೈತರು ವಾಣಿಜ್ಯ ದೃಷ್ಟಿಯಿಂದ ಬೆಳೀತಿದ್ದಾರೆ. ಬಾಳೆ ಇರ್ಬೋದು, ಸೇವಂತಿಗೆ ಇರ್ಬೋದು, ಈರುಳ್ಳಿ ಇರ್ಬೋದು. ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಬಾಳೆ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಲಿಕ್ಕೂ ಸಾಕಷ್ಟು ರೈತರು ಪರದಾಡ್ತಿದ್ದಾರೆ. ಪ್ರಮುಖವಾಗಿ ಏನು ರೈತರು NPK ಗೊಬ್ಬರಗಳನ್ನು ಮಾತ್ರ ಬಳಸ್ತಿರ್ತಾರೆ, ತದನಂತರದಲ್ಲಿ ಅಲ್ಲಿ ಇರತಕ್ಕಂತಹ ಲಘು ಪೋಷಕಾಂಶಗಳ ಬಗ್ಗೆ ಜಾಸ್ತಿ ಗಮನ ಕೊಡೋದಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ರೈತರಿಗೆ ಬನಾನಾ ಸ್ಪೆಷಲ್ ಎಂಬಂತಹ IHR ಅಭಿವೃದ್ಧಿ ಸಂಸ್ಥೆ ಮಾಡಿರ್ತಕ್ಕಂಥ ಲಘು ಪೋಷಕಾಂಶಗಳು ಅದನ್ನು ಬಳಕೆ ಕುರಿತು ಸವಿಸ್ತಾರವಾಗಿ ಹೇಳಿದ್ದಾರೆ. ಅದೇ ರೀತಿ ಇಳುವರಿಯಲ್ಲಿ ನಾವು ಪಡ್ಕೋಬೇಕಾದ್ರೆ ಗೊನೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಚಿಪ್ಪುಗಳು ಕೂಡ ನೇರವಾಗಿ ಕಾರಣವಾಗಿರುತ್ತವೆ. ಸೊ ಕೊನೆಯಲ್ಲಿ ಬರ್ತಕ್ಕಂಥ ಚಿಪ್ಪುಗಳಿಗೆ ಸೂಕ್ತವಾದ ಪೋಷಕಾಂಶ ನೀರಿನಲ್ಲಿ ಏನು ನಾವು ಈ ಬಂಚ್ ಫೀಡಿಂಗ್ ಅಂಡ್ ಟೆಕ್ನಾಲಜಿ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನು ಡೆವಲಪ್ ಮಾಡಿದ್ದಾರೆ. ಅವರ ಒಂದು ತಾಂತ್ರಿಕತೆಯನ್ನು ಕೂಡ ರೈತರ ಹೊಲದಲ್ಲಿ ಮಾಡಿಬಿಟ್ಟು ತಮ್ಮ ಅನುಭವವನ್ನು ಇಲ್ಲಿ ಹಂಚಿಕೊಳ್ಳಲಿದ್ದಾರೆ. ಅದೇ ರೀತಿ ಈ ಸೇವಂತಿಗೆ ಇತ್ತೀಚಿನ ದಿನದಲ್ಲಿ ಚಿತ್ರದುರ್ಗ ಅಕ್ಕಪಕ್ಕ ಇರತಕ್ಕಂಥ ಗ್ರಾಮಗಳಿಗೆ ಏನೇನು ಪ್ರಮುಖವಾದ ಬೆಳೆಗಳಿದೆ ಅದರಲ್ಲಿ ಇರತಕ್ಕಂಥ ರೈತರು ಏನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ಅದ್ರ ಜೊತೆಗೆ ನಮ್ಮಲ್ಲಿ ಪೂರಕವಾಗಿರ್ತಕ್ಕಂಥ ಸುಧಾರಿತ ತಾಂತ್ರಿಕತೆ ಅದರಲ್ಲಿ ಪ್ರಮುಖವಾಗಿ ನಾಟಿ ವಿಧಾನ ಇರ್ಬೋದು, ಸಸಿಗಳ ಆಯ್ಕೆಗಳಿರ್ಬೋದು, ತಳಿಗಳ ಆಯ್ಕೆಗಳಿರ್ಬೋದು, ತದನಂತರವಾಗಿ ಬರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು ಎಲ್ಲೇ ಸೇವಂತಿಗೆ ನಾವು ಜಮೀನಿಗೆ ಹೋದರೂ ಕೂಡ ಈ ಲೈಟ್ಗಳ ಬಳಕೆಗಳನ್ನು ಕೂಡ ಸಾಕಷ್ಟು ರೈತರು ವೈಜ್ಞಾನಿಕವಾಗಿ ಮಾಡ್ತಿದ್ದಾರೆ. ಸೊ ಆ ಲೈಟ್ಗಳ ಬಳಕೆಯಿಂದ ಏನಾಗುತ್ತೆ ಬೆಳವಣಿಗೆ ಮೇಲೆ, ಅದರಿಂದ ನಾವು ಇಳುವರಿಯನ್ನು ಹೇಗೆಲ್ಲ ಹಚ್ಕೋಬಹುದು ಅನ್ನೋದು ಕೂಡ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಅದರಲ್ಲಿ ಪರಿಣಿತಿಯನ್ನು ಪಡ್ಕೊಂಡು ರೈತರ ಜೊತೆನೂ ಸಮಾಲೋಚನೆ ನಡೆಸಿ ತಮ್ಮ ಅನುಭವವನ್ನು ಕೂಡ ಈ ಒಂದು ಹಂತದಲ್ಲಿ ತಮಗೆ ತಿಳಿಸಿಕೊಡಲಿದ್ದಾರೆ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಈಗ ವಿದ್ಯಾರ್ಥಿಗಳಾದ ಸುಷ್ಮಿತಾ, ಭುವನ್, ಯೋಗೇಶ, ಸಿಂಧುಜ ಹಾಗೂ ಕುಂಚಿಗನಾಳಿನ ರೈತರಾಜ ನಿಜಲಿಂಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಮೊದಲಿಗೆ ಸುಷ್ಮಿತ್ ಅವರು ಇದ್ದಾರೆ. ಸುಷ್ಮಿತ್ ಅವರೇ, ನೀವು ಯಾವ ಒಂದು ವಿಷಯದ ಬಗ್ಗೆ ರೈತರಿಗೆ ತಿಳಿಸಿಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಮಸ್ತೆ ಸರ್, ನಾನು ಸುಷ್ಮಿತ್. ನಾನು ಅಂತಿಮ ವರ್ಷದ ತೋಟಗಾರಿಕಾ ವಿದ್ಯಾರ್ಥಿನಿ. ನಾನು ಈಗ ಚಿತ್ರದುರ್ಗ ತಾಲೂಕಿನ ಕುಂಚಿಗನಾಳು ಗ್ರಾಮದ ಶಿಬಿರಾರ್ಥಿ ಆಗಿದ್ದೀನಿ. ನಾನು ಇಂದು ಅರ್ಕಾ ಬನಾನಾ ಸ್ಪೆಷಲ್ ಅಂದ್ರೆ ಅರ್ಕಾ ಬಾಳೆ ವಿಶೇಷ ಎನ್ನುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಪ್ರಸ್ತುತಪಡಿಸಿರುವ ಒಂದು ಲಘು ಪೋಷಕಾಂಶಗಳ ಒಂದು ಮಿಶ್ರಣದ ಬಗ್ಗೆ ಮಾಹಿತಿನ ನೀಡಬೇಕು ಅಂತ ಇಚ್ಛೆ ಪಡ್ತೀನಿ ಸರ್. ಈ ಅರ್ಕಾ ಸ್ಪೆಷಲ್ ಬಾಳೆಗೆ ಈ ಲಘು ಪೋಷಕಾಂಶ ನೀಡೋದ್ರಿಂದ ಏನೇನು ಅನುಕೂಲ ಆಗುತ್ತೆ ರೈತರಿಗೆ, ಅದು ಆ ವಿಷಯದ ಬಗ್ಗೆ ಒಂದು ವಿಸ್ತಾರವಾಗಿ ಹೇಳಬೇಕಂದ್ರೆ ಏನ್ ತಿಳಿಸಿಕೊಡ್ತೀರಾ? ಸರ್, ಅರ್ಕಾ ಬನಾನಾ ಸ್ಪೆಷಲ್ ಅನ್ನೋದು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಪ್ರಸ್ತುತಪಡಿಸಿದೆ ಸರ್. ಯಾಕೆ ಅಂದ್ರೆ ಸಾಮಾನ್ಯವಾಗಿ ರೈತರು ಬಾಳೆಹಣ್ಣಿನ ಗಿಡಕ್ಕೆ ಯೂರಿಯಾ, DAP ಅಂತ ಮ್ಯಾಕ್ರೋ ಪೋಷಕಾಂಶಗಳನ್ನ ಸಾಮಾನ್ಯವಾಗಿ ನೀಡ್ತಾರೆ. ಆದ್ರೆ ಲಘು ಪೋಷಕಾಂಶಗಳ ಬಗ್ಗೆ ಅಷ್ಟೊಂದು ಯಾರು ತಲೆ ಕೆಡಿಸಿಕೊಳ್ಳೋದಿಲ್ಲ. ಆದ್ರೆ ಬಾಳೆಹಣ್ಣಿನ ಗಿಡಕ್ಕೆ ನಾವು ಮ್ಯಾಕ್ರೋ ಪೋಷಕಾಂಶಗಳನ್ನ ಎಷ್ಟು ನೀಡ್ತೀವೋ ಅಷ್ಟೇ ಲಘು ಪೋಷಕಾಂಶಗಳ ಅವಶ್ಯಕತೆ ಕೂಡ ಅಷ್ಟೇ ಇದೆ. ಹಾಗಾಗಿ ಅದರಿಂದ ಕೊರತೆಗಳು ಮತ್ತೆ ಡಿಫಿಷಿಯನ್ಸಿ ಸಿಂಪ್ಟಮ್ಸ್ ಅಂತ ಏನ್ ಕರಿತೀವಿ ಅವೆಲ್ಲ ತುಂಬಾ ತೋರ್ಪಡಿಕೆ ಆಗತ್ತೆ. ಆ ಕಾರಣದಿಂದಾಗಿ ಇವನ್ನೆಲ್ಲ ಕಮ್ಮಿ ಮಾಡಬೇಕು ಅಂತ ಹೇಳಿ ಒಂದು ಮಿಶ್ರಣ ಸಿಗುತ್ತೆ, ಅದನ್ನ ಅರ್ಕಾ ಬನಾನಾ ಸ್ಪೆಷಲ್ ಅಂತ ಕರಿತೀವಿ. ಇದರಲ್ಲಿ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರುತ್ತೆ. ಅದನ್ನ ನಾವು ಬಾಳೆಹಣ್ಣಿನ ಗಿಡಗಳಿಗೆ ನೀಡೋದ್ರಿಂದ ಎಲ್ಲ ಏನೇನು ಸಮಸ್ಯೆಗಳಿರುತ್ತೆ, ಯಾವ್ದಾದ್ರು ಸೂಕ್ಷ್ಮ ಪೋಷಕಾಂಶಗಳಿಂದ ಕೊರತೆ ಇದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ, ಮತ್ತೆ ನಮಗೆ ಉತ್ತಮ ಇಳುವರಿ ಸಿಗುತ್ತೆ. ಮತ್ತೆ ಯಾವುದೇ ರೀತಿಯ ಬಣ್ಣ ಆಗ್ಲಿ, ಗೊಂಚಲಿನ ಬಣ್ಣಗಳಾಗ್ಲಿ, ಗೊಂಚಲಿನ ಸೈಜ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಇದಕ್ಕಾಗಿ ಅರ್ಕಾ ಬನಾನಾ ಸ್ಪೆಷಲ್ ಇಂಪಾರ್ಟೆಂಟ್ ಇದೆ ಸರ್. ಹೀಗಾದ್ರೆ ಈ ಲಘು ಪೋಷಕಾಂಶಗಳನ್ನ ಬಾಳೆ ಬೆಳೆಯಲ್ಲಿ ಯಾವ ರೀತಿ ಉಪಯೋಗಿಸಬೇಕಾಗತ್ತೆ ಅಂತ ಹೇಳ್ತೀರಾ? ಸರ್, ಅರ್ಕಾ ಬನಾನಾ ಸ್ಪೆಷಲ್ ಅನ್ನೋದು ಪೌಡರ್ ಫಾರ್ಮ್ ಅಲ್ಲಿ ಬರುತ್ತೆ ಸರ್. ಇದನ್ನ 1 ಲೀಟರ್ಗೆ 5 ಗ್ರಾಂನಂತೆ ಸುಮಾರು ನಾವ್ ಯೂಸ್ ಮಾಡ್ತಿರೋ ಯಾವ್ದಾದ್ರು ಸ್ಪ್ರೇಯರ್ಸ್ ಗಳು ಎಷ್ಟಿರುತ್ತೆ, 15 ಲೀಟರ್ದಿರುತ್ತೆ ಅಥವಾ 20 ಲೀಟರ್ದಿರುತ್ತೆ. 15 ಲೀಟರ್ ಸ್ಪ್ರೇಯರ್ಗೆ 75 ಗ್ರಾಂ ಹಂಗೆ ನೀರಿನಲ್ಲಿ ಕಲಸಬೇಕು. ನೀರಿನಲ್ಲಿ ಕಲಸಿದ್ಮೇಲೆ ಅದಕ್ಕೆ 2 ಶಾಂಪೂ ಸ್ಯಾಚೆಟ್ಸ್ ಗಳನ್ನ ಯೂಸ್ ಮಾಡಬೇಕು. ಶಾಂಪೂನ ಏನಕ್ಕೆ ಯೂಸ್ ಮಾಡಬೇಕು ಅಂದ್ರೆ ಶಾಂಪೂ ಅಂಟು ಆಗಿರೋದ್ರಿಂದ ನಾವು ಏನು ಸಿಂಪಡಿಸ್ತೀವಿ ಇದು ಬಾಳೆ ಎಲೆಗಳ ಮೇಲೆ ಕೂರುತ್ತೆ. ಆ ಕೂತಾಗ ನಮ್ ಜಾಸ್ತಿ ಉಪಯೋಗ ಆಗುತ್ತೆ, ಇಲ್ಲಾಂದ್ರೆ ನೀರಲ್ವಾ ಹರಿದೋಗ್ಬಿಡತ್ತೆ. ಹಿಂಗಾಗಬಾರ್ದು ಅಂತೇಳಿ ಶಾಂಪೂ ಯೂಸ್ ಮಾಡಬೇಕು. ನಂತರ ನಾವು ನಿಂಬೆ ಹಣ್ಣಿನ ರಸ ಯೂಸ್ ಮಾಡ್ತೀವಿ, 2 ನಿಂಬೆಹಣ್ಣಿನ ರಸ ಬೇಕು. ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇದು ನಿಂಬೆಹಣ್ಣು ಹಾಕೋದ್ರಿಂದ ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಈ ಕಾರಣಕ್ಕಾಗಿ ನಿಂಬೆಹಣ್ಣಿನ ರಸನ ಹಾಕ್ತೀವಿ. ಇವು ಎಲ್ಲವನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಸ್ಪ್ರೇಯರ್ಗೆ ತಗೋ ಹಾಕೋಬೇಕು. ಅದರಿಂದ ಬಾಳೆ ಎಲೆಗಳಿರುತ್ತಲ್ಲ ಎಲೆಯ ತಳಭಾಗಕ್ಕೆ ನಾವು ಇದನ್ನ ಸಿಂಪಡಿಸಬೇಕು. ಸಾಮಾನ್ಯವಾಗಿ ಈ ಪೋಷಕಾಂಶಗಳನ್ನ ನಾವು 5 ತಿಂಗಳು ಇರುತ್ತಲ್ಲ ಬಾಳೆ ಗಿಡ, ಅದರಿಂದ ಈ ಪೋಷಕಾಂಶ ನೀಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. 1 ತಿಂಗಳ ಅಂತರ ಇರಬೇಕು. ಒಂದು ಸರಿ ನೀವು ಪೋಷಕಾಂಶ ಕೊಟ್ರೆ ಮುಂದಿನ ಬಾರಿ ಕೊಡೋದಕ್ಕೆ 1 ತಿಂಗಳ ಅಂತರ ಬೇಕು. ಈ ತರ ಸುಮಾರು 9 ತಿಂಗಳವರೆಗೂ ನಾವು ಎಲೆಗಳಿಗೆ ಸಿಂಪಡಣೆ ಮಾಡ್ತಾ ಹೋಗ್ಬೇಕು. 5 ತಿಂಗಳು ಮೇಲ್ಪಟ್ಟ ಗಿಡಗಳಿಗೆ ಮಾತ್ರ ಸಿಂಪಡಣೆ ಮಾಡಬೇಕು, ಮತ್ತೆ 9 ತಿಂಗಳವರೆಗೂ ಎಲೆಗಳಿಗೆ ಮಾತ್ರ ಸಿಂಪಡಣೆ ಮಾಡಬೇಕು. 9 ತಿಂಗಳಾದ್ಮೇಲೆ ಅಷ್ಟೊಳಗಡೆ ಗೊಂಚಲು ಬಂದಿರುತ್ತೆ, ಆವಾಗ ಗೊನೆಗೆ ನಾವು ಸಿಂಪಡಣೆ ಮಾಡಬೇಕು. ಇದನ್ನ ಸಾಮಾನ್ಯವಾಗಿ ನಾವು ಬೆಳಗ್ಗೆ ಅಂದ್ರೆ 8 ಗಂಟೆಯಿಂದ 10 ಗಂಟೆ ಸಮಯದಲ್ಲಿ ಮಾಡಬೇಕು, ಅಥವಾ ಸಂಜೆ 4-6 ಗಂಟೆ ಈ ಸಮಯದಲ್ಲಿ ಮಾಡಿದ್ರೆ ಇದರ ಲಾಭ ಹೆಚ್ಚಾಗಿರುತ್ತೆ. ಮಧ್ಯಾಹ್ನದೊತ್ತಲ್ಲಾದ್ರೆ ಆವಿಯಾಗೋಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಮತ್ತೆ ಇನ್ನೊಂದು ಅಂದ್ರೆ ಎಲೆಯ ತಳಭಾಗಕ್ಕೆ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಸರ್, ಅರ್ಕ ಬನಾನಾ ಸ್ಪೆಷಲ್ ಬಗ್ಗೆ ನಮ್ಗೆ ತಿಳಿಸ್ಕೊಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿ ಚಿತ್ರದುರ್ಗರವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳಿ. ಈಗ ನಮ್ಮ ಜೊತೆ ಮತ್ತೊಬ್ಬ ವಿದ್ಯಾರ್ಥಿಯಾದ ಕೆ ಭುವನ್ ಅವರು ಇದ್ದಾರೆ. ಅವರು ಬಾಳೆಗೊನೆಯಲ್ಲಿ ನೇರ ಪೋಷಣೆ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಭುವನ್ ಅವರ, ಈ ಬಾಳೆಗೊನೆಯಲ್ಲಿ ನೇರ ಪೋಷಣೆಯನ್ನು ಯಾಕೆ ಮಾಡಬೇಕಾಗುತ್ತೆ? ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಭುವನ್ ಅಂತ, 4ನೇ ವರ್ಷದ ವಿದ್ಯಾರ್ಥಿ, ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು. ನಾನು ಇವತ್ತು ಬಾಳೆಗೊನೆಯ ನೇರ ಪೋಷಣೆ ಬಗ್ಗೆ ತಿಳಿಸಿಕೊಳ್ಳಲು ಇಚ್ಛಿಸುತ್ತೇನೆ. ಮೊದಲಿಗೆ ಬಾಳೆಗೊನೆಯ ನೇರ ಪೋಷಣೆ ಏನಕ್ಕೆ ಮಾಡಬೇಕಂದ್ರೆ, ಈಗ ಬಾಳೆಗೊನೆಯ ತೂಕ ಹೆಚ್ಚಿಸಲು ಹಾಗೂ ಅದರ ಗಾತ್ರ ಎಲ್ಲ ಸಮಾನತೆಯಿಂದ ಇರುವುದಕ್ಕಾಗಿ ಮಾಡ್ತಾರೆ. ನೇರ ಪೋಷಣೆ ಯಾವಾಗ ಮಾಡ್ತಾರೆ ಅಂದ್ರೆ, ಬಾಳೆಗೊನೆಯ ತುದಿಯಲ್ಲಿರುವ ಗಂಡು ಹೂ ಭಾಗವು ಕೊನೆಯ ಕಾಯಿ ಕಚ್ಚಿದಾಗ ಗಂಡು ಹೂವಿಗೂ ಕೊನೆಯ ಚಿಪ್ಪಿಗೂ 6 ಇಂಚ್ ಅಂತರ ಇರುವಾಗ ನೇರ ಪೋಷಣೆ ಮಾಡುತ್ತಾರೆ. ಬಾಳೆಗೊನೆ ನೇರ ಪೋಷಣೆಯನ್ನ ಎಲ್ಲ ಒಂದು ಬಾಳೆ ಗಿಡಗಳಿಗೂ ಮಾಡಬಹುದಾ, ಅಥವಾ ಇದಕ್ಕೆ ಏನಾದರೂ ಪ್ರತ್ಯೇಕವಾದ ಒಂದು ತಳಿಗಳು ಮಾಡ್ಬೇಕಂತ ಇರುತ್ತ? ಸರ್, ಈಗ ಈ ನೇರ ಪೋಷಣೆ ಆಲ್ಮೋಸ್ಟ್ ಎಲ್ಲಾ ತಳಿಗಳಿಗೂ ಮಾಡಬಹುದು. ಆದ್ರೆ ಯಾವ ತಳಿಗಳಿಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅದಕ್ಕೆ ಮಿಶ್ರಣಗಳು ಏನಿರ್ತಾವಲ್ಲ ಅದ್ರ ಕ್ವಾಂಟಿಟಿಗಳು ಹೆಚ್ಚು ಕಡಿಮೆ ಆಗುತ್ತೆ. ಈಗ ಪ್ರಮುಖ ತಳಿಗಳಾದ ಏಲಕ್ಕಿ, ರೊಬಸ್ಟಾ, ಡ್ವಾರ್ಫ್ ಕೆವೆಂಡಿಶ್ ಅಥವಾ ಪಚ್ಚಬಾಳೆ, G9 ಈ ಎಲ್ಲಾ ಪ್ರಮುಖ ತಳಿಗಳಿಗೂ ಮಾಡ್ತಾರೆ. ಆದ್ರೆ ಮಾಡುವಾಗ G9 ಮತ್ತು ರೋಬಸ್ಟಾ ಅಥವಾ ಪಚ್ಚಬಾಳೆಗೆ ಉಪಯೋಗಿಸುವ ಮಿಶ್ರಣಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತವೆ. ಈಗ G9 ಮಾಡ್ಬೇಕಾದ್ರೆ SOP 10 ಗ್ರಾಮ್, ಯೂರಿಯಾ 10 ಗ್ರಾಮ್ ಬೇಕಾದ್ರೆ, ಅದೇ ರೋಬಸ್ಟಾ ಮತ್ತು ಪಚ್ಚಬಾಳೆಗೆ SOP ಮತ್ತು ಯೂರಿಯಾ 7.5 ಗ್ರಾಮ್ ಬೇಕು. ನೇರ ಪೋಷಣೆ ಯಾವ ರೀತಿ ಮಾಡ್ಬೇಕಾಗತ್ತೆ, ಅಥವಾ ಸ್ಪ್ರೇ ಮಾಡ್ಬೇಕಾ ನಮ್ಮ ರೈತ ಬಂದವರು, ಅಥವಾ ನೀರಿನ ಮುಖಾಂತರ ಏನಾದ್ರೂ ಡ್ರಿಪ್ ಮುಖಾಂತರ ಕೊಡಬೇಕಾಗತ್ತೆ? ಯಾವ ರೀತಿ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ? ಈ ನೇರ ಪೋಷಣೆ ಮಾಡ್ಬೇಕಾದ್ರೆ SOP ಮತ್ತೆ ಯೂರಿಯಾ ಏನ್ ಹೇಳದ್ವಲ್ಲ ಅದನ್ನ, ಈಗ G9 ಆದ್ರೆ SOP ಮತ್ತೆ ಯೂರಿಯಾ 10 ಗ್ರಾಮ್ ಬೇಕು. ಅದೇ ನಾವು ರೋಬಸ್ಟಾ ಪಚ್ಚಬಾಳೆಗೆ ಮಾಡಬೇಕು ಅಂದ್ರೆ SOP ಯೂರಿಯಾ 7.5 ಗ್ರಾಮ್ಸ್ ಬೇಕು. ಅದನ್ನ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಕಲಿಸ್ಕೊಂಡು, ಹಸುವಿನ ತಾಜಾ ಸಗಣಿ ಇರುತ್ತಲ್ಲ ಅದೊಂದು ಸುಮಾರು 1/2 ಕೆಜಿ ತಗೊಂಡು ಮಿಶ್ರಣಗೊಳಿಸಿಕೊಂಡ ಸೊಲ್ಯೂಷನ್ ತರ ಏನಾಗಿರುತ್ತಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದ್ರೆ ಬೆರೆಸ್ಕೊಳ್ಬೇಕು. ಆ ಬೆರೆಸ್ಕೊಂಡ ಮೇಲೆ ಅದನ್ನ ನಂತರ ಸೀದಾ ಬಾಳೆಗೊನೆಯ ಚಿಪ್ಪಿಗೆ ತುದಿಯನ್ನು ಕಟ್ ಮಾಡಿ ಹಾಕ್ಬೇಕು. ಯಾವ ಹಂತದಲ್ಲಿ ಮಾಡ್ಬೇಕು ಅಂದ್ರೆ, ಮೊದಲೇ ಹೇಳಿದ ಹಾಗೆ ಗಂಡು ಹೂ ಕೊನೆಯ ಕಾಯಿ ಕಚ್ಚಿದಾಗ ಗಂಡು ಹೂವಿಗೂ ಹಾಗೂ ಚಿಪ್ಪಿಗೂ 6 ಇಂಚ್ ಇರುವಾಗ ದಂಟನ್ನು ಕತ್ತರಿಸಿ ನೇರ ಪೋಷಣೆ ಮಾಡಬೇಕು. ಆ ಗಂಡು ಹೂ ಇರುವ ದಂಟು ಏನಿರುತ್ತಲ್ಲ ಅದನ್ನು ಕತ್ತರಿಸಿದ ನಂತರ ಆ ಮಿಶ್ರಣದ ಚೀಲವನ್ನು ಬಾಳೆಗೊನೆಯ ತುದಿಗೆ 3 ಇಂಚ್ ಮುಳುಗುವ ಹಾಗೆ ಹಾಕಿ ದಾರದಿಂದ ಕಟ್ಟಬೇಕು. ಇದನ್ನು ಕಟ್ಟಬೇಕಾದ್ರೆ ನಾವು ಏನ್ ನೋಡ್ಕೋಬೇಕು ಅಂದ್ರೆ, ಅದು ಭಾರ ಇರೋದ್ರಿಂದ ಆ ಬಾಳೆಗೊನೆ ಬೀಳಬಾರದು, ಅಥವಾ ಚೀಲ ಕಟ್ಟಿರೋದು ಲೂಸ್ ಆಗಿ ಬಿದ್ದೋಗ್ಬಾರ್ದು, ಅದ್ ನೋಡ್ಕೋಬೇಕು. ನೇರ ಪೋಷಣೆ ಯಾವ ಹಂತದಲ್ಲಿ ಮಾಡ್ಬೇಕಂದ್ರೆ, ಎಷ್ಟು ದಿನದ ಒಂದು ಗಿಡಗಳಿಗೆ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತಾರೆ? ಅದೇ ಸರ್ ಹೇಳ್ದಂಗೆ, ಈಗ ಬಾಳೆಗೊನೆಯಲ್ಲಿ ಗಂಡು ಹೂ ಭಾಗ ಏನಿರುತ್ತಲ್ಲ ಅದು ಕೊನೆಯ ಕಾಯಿ ಕಚ್ಚಿದಾಗ ಅಥವಾ ಗಂಡು ಹೂ ಹಾಗೂ ಕೊನೆಯ ಚಿಪ್ಪಿಗೆ 6 ಇಂಚ್ ಅಂತರ ಇರಬೇಕಾದ್ರೆ ಈ ಒಂದು ನೇರ ಪೋಷಣೆ ಮಾಡಬೇಕು. ಈಗ ಈ ನೇರ ಪೋಷಣೆ ಮಾಡಿದ್ರಿಂದ ನಮ್ಮ ರೈತರಿಗೆ ಏನು ಉಪಯೋಗ ಅಂದ್ರೆ, ಇಳುವರಿ ಪ್ರಮಾಣದಲ್ಲಿ ಏನು ಜಾಸ್ತಿ ಆಗುತ್ತಾ, ಗೊನೆಯ ತೂಕ ಜಾಸ್ತಿ ಆಗುತ್ತಾ, ಒಂದು ಹೆಚ್ಚು ಯಾವ ರೀತಿ ಲಾಭದಾಯಕ ಆಗುತ್ತೆ ರೈತರಿಗೆ ಅಂತೀರಾ? ಸರ್, ಈಗ ಮೇನ್ ಬಾಳೆ ಬೆಳೆಯುವ ರೈತರಿಗೆ ಮಾರ್ಕೆಟಿಗೆ ಹಾಕ್ಬೇಕಾದ್ರೆ ಅವ್ರು ಫೇಸ್ ಮಾಡೋ ಪ್ರಾಬ್ಲಮ್ ಏನು ಅಂದ್ರೆ, ಈಗ ಬಾಳೆ ಎಲ್ಲಾ ಕಾಯಿಗಳನ್ನು ಒಂದೇ ಅಳತೆಯಲ್ಲಿರಲ್ಲ, ಒಂದೇ ಗಾತ್ರದಲ್ಲಿರಲ್ಲ, ಅದರಿಂದ ರೇಟ್ ಕಡಿಮೆ ಆಗುತ್ತೆ. ಅಥವಾ ಈಗ ಬಾಳೆ ನೀವು ಜನರಲ್ ಆಗಿ ನೋಡ್ಬೇಕಾದ್ರೆ ಇಳುವರಿ ತುಂಬಾ ಕಡಿಮೆ ಇರುತ್ತೆ, ಅಥವಾ ಕಾಯಿಗಳು ಚಿಕ್ಕದಾಗಿರ್ತವೆ, ಕೆಲವು ಸಿಪ್ಪೆಗಳ ಮೇಲೇನೆ ಒಂಥರ ಚುಕ್ಕಿ ಚುಕ್ಕಿ ಚುಕ್ಕಿ ಆಗಿರ್ತವೆ. ಪರಿಹಾರ ಅಂದ್ರೆ ಈ ನೇರ ಪೋಷಣೆ. ಇದು ಮೊದಲಿಗೆ ನಮ್ಮ ಭಾರತೀಯ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರು ಅಂದರೆ IIHR ಬೆಂಗಳೂರಲ್ಲಿ ಏನಿದೆಯಲ್ಲ ಅವರು ಅಭಿವೃದ್ಧಿಪಡಿಸಿರೋದು. ಇದರಿಂದ ಏನ್ ಉಪಯೋಗ ಅಂದ್ರೆ, ಈಗ ಬಾಳೆಗೊನೆಯ ಅಂದ ಅಥವಾ ಆಮೇಲೆ ಈ ಸಿಪ್ಪೆಯ ಅನುಪಾತ ಅದರಲ್ಲಿ ಹೆಚ್ಚಳ ಆಗುತ್ತದೆ, ಆಮೇಲೆ ಕಾಯಿಯ ಗಾತ್ರ ಏನಿರುತ್ತಲ್ಲ ಅದರಲ್ಲಿ ಸಮಾನತೆ ಬರುತ್ತದೆ, ಹಾಗೂ ಇಳುವರಿಯಲ್ಲಿ ಕೂಡ ಹೆಚ್ಚಳ ಕಾಣಬಹುದು. ಅಂದರೆ ಈಗ ಏಲಕ್ಕಿ ಬಾಳೆ ಬೆಳೀತಾರೆ ಅಂತಕೊಳ್ಳಿ, ಅದಕ್ಕೆ ಪ್ರತಿ ಗೊನೆಗೆ 3 ಕೆಜಿ ಹೆಚ್ಚಳ ಆಗುತ್ತೆ. ಅದೇ ರೊಬಸ್ಟಾನಲ್ಲಿ 2-4 ಕೆಜಿ, ಪಚ್ಚಬಾಳೆ ಅಂತ ಬಂತು ಅಂದ್ರೆ ಅದರಲ್ಲಿ 2-4 ಕೆಜಿ, ಈ ಜೀನ ಏನಂತ ಏನ್ ಹೇಳಿದ್ವಲ್ಲ ಅದ್ರಲ್ಲಿ ಕೂಡ 2-5 ಕೆಜಿ ಹೆಚ್ಚಳ ಆಗುತ್ತದೆ. ಅಂದ್ರೆ ನಾವು ಮಾಮೂಲು ಬೆಳೆಯೋದಕ್ಕಿಂತ ಒಂದು ಇಷ್ಟು ಪ್ರಮಾಣದಲ್ಲಿ ಹೆಚ್ಚು ಇಳುವರಿ ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಏನಿಲ್ಲ ಅಂದ್ರೂ ಒಂದು 2-3 ಕೆಜಿ ಅಂತೂ ಜಾಸ್ತಿ ಆಗಿರುತ್ತೆ ಪ್ರತಿ ಗೊನೆಗೆ. ಬಾಳೆಗೊನೆಯ ನೇರ ಪೋಷಣೆ ಬಗ್ಗೆ ತಿಳಿಸಿಕೊಡಲು ನನಗೆ ಅವಕಾಶ ನೀಡಿದ ಆಲ್ ಇಂಡಿಯಾ ರೇಡಿಯೋ ಹಾಗೂ ನನ್ನ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಹಿರಿಯೂರು ಅವರ ವತಿಯಿಂದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ. ಈಗ ವಿದ್ಯಾರ್ಥಿಗಳಾದ ಯೋಗೇಶ್ ಮತ್ತು ಸಿಂಧೂಜಾ ಅವರಿದ್ದಾರೆ, ಅವರು ಈ ಸೇವಂತಿಗೆ ಹೂವಿನ ಬೆಳೆಯಲ್ಲಿ ಆಧುನಿಕ ಬೇಸಾಯ ಪದ್ಧತಿ ಯಾವ ರೀತಿ ಮಾಡೋದ್ರಿಂದ ಒಂದು ಹೆಚ್ಚಿನ ಇಳುವರಿ ಪಡ್ಕೋಬಹುದು ಮತ್ತೆ ಯಾವ ರೀತಿ ಲಾಭದಾಯಕ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಅಂತ ತಿಳಿಸ್ಕೊಡ್ತಾರೆ. ಮೊದಲಿಗೆ ಯೋಗೇಶ್ ಅವರು ನಿಮ್ ಪರಿಚಯ ಮಾಡ್ಕೊಳ್ಳಿ. ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ರೈತರಿಗೆ ನನ್ನ ನಮಸ್ಕಾರಗಳು. ನಾವು ತೋಟಗಾರಿಕಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಯೋಗೇಶ್ ಮತ್ತು ಸಿಂಧೂಜಾ. ನಾವುಗಳು ದೊಡ್ಡ ಸಿದ್ದವನಹಳ್ಳಿಯ ಶಿಬಿರಾರ್ಥಿಗಳಾಗಿದ್ದು ಇಂದು ಸೇವಂತಿಗೆಯಲ್ಲಿ ಆಧುನಿಕ ಬೇಸಾಯ ಪದ್ಧತಿಗಳ ಬಗ್ಗೆ ವಿಷಯ ತಿಳಿಸೋಕೆ ಬಂದಿದ್ದೀವಿ. ಈಗ ಸೇವಂತಿಗೆ ಹೂವಿನ ಬೆಳೆಯನ್ನು ಸಾಕಷ್ಟು ಜನ ರೈತರು ಬೆಳೀತಾರೆ, ಈ ತೋಟಗಾರಿಕೆ ಬೆಳೆಗಳಲ್ಲಿ ಈ ಹೂಗಳನ್ನೇ ಯಾಕೆ ಬೆಳಿಬೇಕು ಅಂತ ಹೇಳ್ತಾರೆ? ಸರ್, ತೋಟಗಾರಿಕೆ ಬೆಳೆಗಳಲ್ಲಿ ಹೂಗಳನ್ನೇ ಯಾಕೆ ಬೆಳಿಬೇಕಂದ್ರೆ, ಪ್ರಮುಖವಾಗಿ ತೋಟಗಾರಿಕೆ ಬೆಳೆಯಲ್ಲಿ ತರಕಾರಿ ಆಗ್ಬೋದು, ಹಣ್ಣುಗಳಾಗ್ಬೋದು, ನಡುತೋಪು ಬೆಳೆಗಳಾಗಿರ್ಬೋದು, ಸಾಂಬಾರ ಪದಾರ್ಥ ಈ ತರ ಬೆಳೆಗಳಿದ್ರೂ ಈ ಹೂನೇ ಯಾಕೆ ಬೆಳಿಬೇಕಪ್ಪ ಅಂದ್ರೆ, ಹೂಗಳು ಪ್ರತಿದಿನ ಬೇಕಾಗ್ತವೆ. ಮನುಷ್ಯ ಹುಟ್ಟೋದ್ರಿಂದ ಹಿಡಿದು ಸಾಯೋದ್ರವರೆಗೂ ಹೂ ಜೊತೆನೆ ಇರುತ್ತೆ, ಯಾವಾಗ್ಲೂ ಬೇಡಿಕೆ ಇರುತ್ತೆ. ಅಲಂಕಾರಕ್ಕಾಗ್ಲಿ, ಪೂಜೆ ಪುನಸ್ಕಾರಕ್ಕಾಗ್ಲಿ, ಹಬ್ಬ ಹರಿದಿನ ಬಂದ್ರೆ, ಹೂಗುಚ್ಛಗಳ ತಯಾರಿಕೆಗಾಗ್ಲಿ, ಇಷ್ಟಲ್ದೆ ಸುಗಂಧ ದ್ರವ್ಯಕ್ಕಾದ್ರೂ ನೈಸರ್ಗಿಕ ಬಣ್ಣ ತಯಾರಿಕೆಯಲ್ಲಿ ಇವುಗಳನ್ನ ಬಳಸ್ತಾರೆ. ಹಾಗಾಗಿ ಇದಕ್ಕೆ ದಿನನಿತ್ಯ ಬೇಡಿಕೆ ಇರುತ್ತೆ, ಹಾಗಾಗಿ ಹೂನೇ ಬೆಳಿಬೇಕು. ಈಗ ಸಾಕಷ್ಟು ಹೂವಿನ ಬೆಳೆ ಇದೆ, ಬೇರೆ ಬೇರೆ ಹೂಗಳೆಲ್ಲ ಬೆಳಿಬಹುದು ರೈತರು, ಪ್ರತ್ಯೇಕವಾಗಿ ಸೇವಂತಿಗೆ ಯಾಕೆ ಬೆಳಿಬೇಕು ಅಂತ ಹೇಳ್ತೀರಾ? ಇದ್ರ ಮಹತ್ವ ಏನಂತೀರ? ಸೇವಂತಿಗೆನೆ ಯಾಕೆ ಬೆಳಿಬೇಕಪ್ಪ ಅಂದ್ರೆ, ಮಾನವ ಮೊದಲು ಕೃಷಿ ಮಾಡಿದ ಹೂವಿನ ಬೆಳೆ ಅಂತಂದ್ರೆ ಅದು ಸೇವಂತಿಗೆ ಅನ್ನೋದು ಒಂದು ಹೆಗ್ಗಳಿಕೆ ಇದೆ. ಸೇವಂತಿಗೆ ಸಾಮಾನ್ಯವಾಗಿ ಶ್ರಾವಂತಿಗೆ, ಸೇವಂತಿ ಈ ತರ ಆಡು ಭಾಷೆಯಲ್ಲಿ ಕರೆಯೋ ಸೇವಂತಿಗೆಯು ಇದು ನಮ್ಮ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಒಂದು ವಾಣಿಜ್ಯ ಬೆಳೆಯಾಗಿದೆ. ನಮ್ಮ ದೇಶದಲ್ಲಿ 2ನೇ ಬೆಳೆಯಾಗಿದೆ. ಗುಲಾಬಿ ನಂತರ ಇದಕ್ಕೆ 2ನೇ ಸ್ಥಾನ ಸಿಕ್ಕಿದೆ. ಹೊರ ದೇಶಗಳಲ್ಲಿ ಇದು 1ನೇ ಸ್ಥಾನದಲ್ಲಿದೆ. ಎಷ್ಟೋ ರಾಷ್ಟ್ರಗಳಿಗೆ ನಮ್ಮ ರಾಷ್ಟ್ರೀಯ ಹೂವು ಕಮಲ ಹೇಗೋ, ಬೇರೆ ರಾಷ್ಟ್ರಗಳಿಗೆ ಇದು ರಾಷ್ಟ್ರೀಯ ಹೂವು ಕೂಡ ಆಗಿದೆ. ಆದ್ದರಿಂದ ಇದು ಹೊರ ದೇಶದಲ್ಲೂ ಒಂದು ಪ್ರಾಮುಖ್ಯತೆಯನ್ನು ಪಡೆದಿರೋದ್ರಿಂದ ಸೇವಂತಿಗೆ ಬೆಳೆಯೋದ್ರಿಂದ ಒಂದು ಲಾಭ ಸಿಗುತ್ತೆ ಅನ್ನೋದ್ರು ಹೇಳ್ಬೋದು. ಸಿಂಧೂಜಾ ಅವರ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತರ ಹೂವಿನ ಬೆಳೆಗಳನ್ನ ಪ್ರತ್ಯೇಕವಾಗಿ ಬೆಳೀತಾರೆ. ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯ ವಾತಾವರಣ ಸೇವಂತಿಗೆ ಬೆಳಿಲಿಕ್ಕೆ ಯಾವ ರೀತಿ ಇದೆ ವಾತಾವರಣ, ಯಾವ ರೀತಿ ಸಹಕರಿಸುತ್ತೆ ರೈತರಿಗೆ, ಮತ್ತೆ ಯಾವ ರೀತಿ ಬೇಸಾಯ ಪದ್ಧತಿಗಳನ್ನ ಅನುಸರಿಸಬೇಕು ಅಂತ ಹೇಳ್ತೀರಾ? ಸೇವಂತಿಗೆಯನ್ನು ಎಲ್ಲಾ ರೀತಿಯ ಮಣ್ಣುಗಳಲ್ಲಿ ಬೆಳೆಯಬಹುದು. ಅದೇ ರೀತಿ ಮರಳು ಮಿಶ್ರಿತವಾದ ಗೂಡು ಮಣ್ಣು ಅಥವಾ ಕೆಂಪು ಗೂಡು ಮಣ್ಣು ಇದ್ರೆ ಸೂಕ್ತವಾಗಿರುತ್ತದೆ. ರಸಸಾರ 6-7 ಇದ್ದರೆ ಉತ್ತಮ, ಹಾಗೂ ತಾಪಮಾನ 15-20 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಈಗ ಬೇರೆ ಬೇರೆ ಹೂವಿನ ಸಸಿಗಳಾದ್ರೆ ಸಾಕಷ್ಟು ಜನ ರೈತರು ನರ್ಸರಿಯಲ್ಲಿ ತಂದು ನಾಟಿ ಮಾಡ್ತಾರೆ, ಕೆಲವರೆಲ್ಲ ಬೀಜ ತಗೊಂಡ್ಬಂದು ಸಸಿ ಮಾಡಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡ್ತಾರೆ. ಇದನ್ನ ಸಸಿ ಅಭಿವೃದ್ಧಿ ಹೇಗ್ ಮಾಡ್ಬೇಕಾಗತ್ತೆ, ಮತ್ತೆ ಯಾವ ರೀತಿ ಒಂದು ಸಸಿಗಳನ್ನ ತಯಾರು ಮಾಡ್ಕೊಂಡು ನಮ್ಮ ರೈತರು ನಾಟಿ ಮಾಡ್ಬೇಕಂತೀರ? ವಾಣಿಜ್ಯವಾಗಿ ಕಟಿಂಗ್ಸ್ ಮತ್ತು ಸಕ್ಕರ್ಗಳಿಂದ ಬೆಳೀತಾರೆ. ಸಕ್ಕರ್ಸ್ ಅಂದ್ರೆ ಆಡು ಭಾಷೆಯಲ್ಲಿ ಅಂಟುಗಳು. 1 ಎಕರೆ ಪ್ರದೇಶಕ್ಕೆ 10,000 ಕಂದುಗಳು ಬೇಕಾಗುತ್ತೆ. ಈಗ ಯಾವುದೇ ಒಂದು ಹೂವಿನ ಬೆಳೆ ಬೆಳೆದ್ರು ನಾವು ಮೊದಲಿಗೆ ಭೂಮಿ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ನಾವು ಭೂಮಿ ಸಿದ್ಧತೆ ಮಾಡ್ಕೊಂಡು ಚೆನ್ನಾಗೆಲ್ಲ ಅದಕ್ಕೆ ಗೊಬ್ಬರ ನೀರು ನಿರ್ವಹಣೆ ಮಾಡಿದಾಗ ಹೆಚ್ಚು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಹೂವಿನ ಬೆಳೆಗಳನ್ನ. ಭೂಮಿನ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಂತೀರ? ಮೊದಲು ಭೂಮಿಯನ್ನು 1-2 ಬಾರಿ ಟ್ರ್ಯಾಕ್ಟರಿನಿಂದ ಉಳುಮೆ ಮಾಡಬೇಕು. ಅದರ ನಂತರ 10 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು. ಅದರ ನಂತರ ಮಡಿಗಳನ್ನು ತಯಾರು ಮಾಡಿಕೊಳ್ಳಬೇಕು. ಗಿಡಗಳನ್ನು ಸಾಲಿನಿಂದ ಸಾಲಿಗೆ 30-40 ಸೆಂಟಿಮೀಟರ್ ಹಾಗೂ ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಈಗ ಈ ಸೇವಂತಿಗೆ ಬೆಳೆಯಲ್ಲಿ ಯಾವ್ದಕ್ಕೆ ವಿಶೇಷವಾಗಿ ಗಮನ ಕೊಡಬೇಕು ಅಥವಾ ಪೂರ್ವ ತಯಾರಿ ಮಾಡ್ಕೊಂಡು ಬೆಳೆದ್ರೆ ಲಾಭದಾಯಕ ಅಂತೀರ? ಹೌದು, ಸೇವಂತಿಗೆ ಬೆಳೆಯಲ್ಲಿ ಪಿಂಚಿಂಗ್ ಆಪರೇಷನ್ ಅಂದ್ರೆ ಕುಡಿಗಳನ್ನು ಕೀಳುವುದು ಅಥವಾ ಚೂಟುವುದು ಪ್ರಮುಖ ಪಾತ್ರ ವಹಿಸುತ್ತದೆ. ನಾಟಿ ಮಾಡಿದ 30 ದಿನಗಳ ನಂತರ ಅದರ ಕುಡಿಗಳನ್ನು ಚೂಟಬೇಕಾಗುತ್ತದೆ. ಇದರಿಂದ ಗಿಡ ಎತ್ತರವಾಗಿ ಬೆಳೆಯದೆ ಹರಡಿಕೊಳ್ಳಲು ಸಹಾಯವಾಗುತ್ತದೆ ಹಾಗೂ ಬಿಡಿ ಹೂಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬಹುದು. ಈಗ ನಾವು ಯಾವುದೇ ಬೆಳೆ ಬೆಳೆದ್ರು ನಾವು ಖಾಲಿ ಭೂಮಿಯಲ್ಲಿ ಹಾಕಿದ್ರೆ ಯಾವುದೇ ರೀತಿ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸೇವಂತಿಗೆ ಬೆಳೆಗೆ ನಾವು ಗೊಬ್ಬರ ನಿರ್ವಹಣೆ ಆಗಿರ್ಬೋದು, ನೀರು ನಿರ್ವಹಣೆ ಆಗಿರ್ಬೋದು, ಚೆನ್ನಾಗಿ ಮಾಡಿದಾಗ ಮಾತ್ರ ಹೆಚ್ಚು ಹೂವಿನ ಇಳುವರಿಯನ್ನು ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ ಒಂದು ನೀರು ಮತ್ತು ಗೊಬ್ಬರ ನಿರ್ವಹಣೆ ಮಾಡ್ಬೇಕಂತೀರ? ಮೊದಲನೇ ತಿಂಗಳಲ್ಲಿ ವಾರಕ್ಕೆ 2 ಬಾರಿ ನೀರನ್ನು ಹಾಯಿಸಬೇಕಾಗುತ್ತೆ. ಆಮೇಲೆ ಮಳೆ ಆಧಾರದ ಮೇಲೆ ವಾರಕ್ಕೆ 1 ಬಾರಿ ನೀರನ್ನು ಹಾಯಿಸಬೇಕಾಗುತ್ತದೆ. ಮತ್ತು ಗೊಬ್ಬರದ ವಿಚಾರಕ್ಕೆ ಬಂದರೆ ಸಾರಜನಕ 50 ಕೆಜಿ ಮತ್ತು ರಂಜಕ 25 ಕೆಜಿ, ಪೊಟ್ಯಾಶ್ 25 ಕೆಜಿ 1 ಎಕರೆಗೆ ನೀಡಬೇಕಾಗುತ್ತೆ. ನಮ್ ಸೇವಂತಿಗೆ ಬೆಳೆನ ಮಾಮೂಲ್ ನಮ್ ರೈತರು ಏನ್ ಲೋಕರೂಢಿಗೆ ಮಾಮೂಲ್ ಬೆಳಿತಾರ ಅದೇ ತರ ಮಾಡಿ ಬೆಳಿಬೇಕಾ ಏನಾದ್ರೂ ಇದಕ್ಕೇನಾದ್ರೂ ಒಂದು ಆಧುನಿಕ ಬೇಸಾಯ ಪದ್ಧತಿಗಳು ಅಳವಡಿಸಿಕೊಂಡ್ರೆ ಇನ್ನು ಹೆಚ್ಚಿನ ಇಳುವರಿ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತೀರಾ? ಹೌದು, ಇತ್ತೀಚಿನ ದಿನಗಳಲ್ಲಿ ರೈತರು ಸೇವಂತಿಯಲ್ಲಿ ಕೃತಕ ಬೆಳಕಿನಿಂದ ಅಂದರೆ ಆರ್ಟಿಫಿಷಿಯಲ್ ಲೈಟಿಂಗ್ ಕೊಡುವ ಮೂಲಕ ತಮ್ಮ ಇಳುವರಿ ಹಾಗೂ ಹೂವಿನ ಗುಣಮಟ್ಟ ಹೆಚ್ಚಿಸಲು ರೈತರು ಈ ಕೃತಕ ಬೆಳಕನ್ನು ಬಳಸುತ್ತಿದ್ದಾರೆ. ಒಂದು ಎಕರೆ ಪ್ರದೇಶಕ್ಕೆ ಸುಮಾರು 240 ಬಲ್ಬ್ ಹಾಗೂ ಓಡರ್ಗಳು ಬೇಕಾಗುತ್ತವೆ. ಹಾಗೂ 1 square mm ಇರುವ ವೈರ್, 1 coil ಮತ್ತು 6 square mm ಇರುವ ವೈರ್ 1000 meter ಬೇಕಾಗುತ್ತದೆ. ಅಂದಾಜು 1 acre ಪ್ರದೇಶಕ್ಕೆ 50,000 ಖರ್ಚು ಬರುತ್ತದೆ. ಹಾಗೂ ರೈತರು ಇದನ್ನು ತಮ್ಮ ಮೊದಲನೇ ಕಟಾವಿನಲ್ಲಿ ಮರಳಿ ಪಡಿಬಹುದು. ಈಗ ಯೋಗೇಶ್ ಅವ್ರೆ, ಈ ಸೇವಂತಿಗೆ ಬೆಳೆನ ನಾನು ನಾಟಿ ಮಾಡಿದ್ಮೇಲೆ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗಬೇಕಾದ್ರೆ ಎಷ್ಟು ದಿವಸಗಳು ಬೇಕಾಗತ್ತೆ? ನಂತರ ಸತತವಾಗಿ ನಾವು ಎಷ್ಟು ದಿನಗಳು ಕಾಲ ಈ ಹೂಗಳನ್ನ ಪಡಿತಾ ಹೋಗ್ಬೋದು ಈ ಗಿಡದಿಂದ? ಸೇವಂತಿಗೆನ ನಾಟಿ ಮಾಡಿದ 3 ತಿಂಗಳ ನಂತರ, ಅಂದ್ರೆ ಈಗ ನಾವು ಮೇ ಜೂನ್ ಅಲ್ಲಿ ಏನಾದ್ರೂ ನಾಟಿ ಮಾಡಿದ್ರೆ ಸರಿಯಾಗಿ ಶ್ರಾವಣ ಬರುವಷ್ಟೊತ್ತಿಗೆ ಹೂ ಬಿಡಕ್ ಸ್ಟಾರ್ಟ್ ಮಾಡ್ತವೆ. ಹೂ ಬಿಡಕ್ ಸ್ಟಾರ್ಟ್ ಆದ್ಮೇಲೆ ಸರಿ ಸುಮಾರು 1.5 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಹೂ ಬಿಡ್ತವೆ. ನಿರಂತರವಾಗಿ ಹೂ ಬಿಡೋದ್ರಿಂದ ಅದೇ ಟೈಮಲ್ಲಿ ಸಾಲು ಸಾಲು ಹಬ್ಬಗಳು ಬರೋದ್ರಿಂದ ಸರಿಯಾಗಿ ನಾವು ಹೂಗಳನ್ನ ಸಿಗ್ತವೆ. ಆಗ ರೈತರಿಗೆ ಅತಿ ಹೆಚ್ಚು ಲಾಭದಾಯಕವಾಗಿ ಬೆಳೆಯಲು ಸಾಧ್ಯ. ಅದೇ ನಾವೇನಾದ್ರೂ ಮೇ ಜೂನ್ ನಲ್ಲಿ ಏನಾದ್ರೂ ಅದನ್ನ ನಾಟಿ ಮಾಡಿದೆ ವರ್ಷದ ಬೇರೆ ಕಾಲದಲ್ಲಿ ಯಾವಾಗ ಬೆಳಿಬೇಕಪ್ಪ ಅಂತ ಅಂದಾಗ, ಈಗ ನನ್ನ ಸಹಪಾಠಿ ಸಿಂಧುಜ ಹೇಳಿದಾಗೆ ಆರ್ಟಿಫಿಷಿಯಲ್ ಲೈಟ್ನಿಂಗ್ ಕೃತಕವಾಗಿ ಬೆಳಕನ್ನು ಉಪಯೋಗಿಸೋದ್ರ ಮೂಲಕ ಬೆಳಿಬಹುದು. ಆಗ ವರ್ಷ ಪೂರ್ತಿ ಬೆಳಿಬಹುದು. ಇದನ್ನ ಯಾಕೆ ಮಾಡಬೇಕು ಅಂದ್ರೆ ಸೇವಂತಿಗೆ ಒಂದು ವಿಶೇಷವಾದಂತಹ ಹೂವು. ಇದಕ್ಕೆ ತನ್ನ ಬೆಳವಣಿಗೆಗೆ ದಿನದ ಬೆಳಕು ಜಾಸ್ತಿ ಬೇಕು, ಅದು ಪ್ರೌಢಾವಸ್ಥೆಗೆ ಬಂದಾಗ ಬೆಳಕು ಕಮ್ಮಿ ಬೇಕು, ಹೂ ಬಿಡಕ್ಕೆ ಕಮ್ಮಿ ಬೆಳಕಿರಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈಗ ನಾವು ಮೇನಲ್ಲಿ ಹಾಕಿದ್ರೆ ದಿನದ ಬೆಳಕು ಜಾಸ್ತಿ ಇರುತ್ತೆ, ಅದು ಬೆಳವಣಿಗೆ ಚೆನ್ನಾಗಿ ಬಂದ್ಬಿಡುತ್ತೆ. ಅದೇ ನಾವೇನಾದ್ರೂ ಈ ಡಿಸೆಂಬರ್ ಆಗಲಿ ಈ ತರ ತಿಂಗಳಲ್ಲಿ ಹಾಕಕ್ ಹೋದಾಗ ದಿನದ ಬೆಳಕು ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಆಗಿ ಲೈಟ್ ಕೊಡೋದ್ರ ಮೂಲಕ ಅದನ್ನ ಪಡಿಬಹುದು. ಅವಾಗ 1.5 ತಿಂಗಳ ಕಾಲ, ನೆಕ್ಸ್ಟ್ 3 ತಿಂಗಳಾದ್ಮೇಲೆ 1.5 ತಿಂಗಳ ಕಾಲ ಹೂ ಬಿಡುತ್ತೆ. ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಹೂ ಕೊಡಬಹುದು. ಇದರಿಂದ ಆಫ್ ಸೀಸನ್ ಅಲ್ಲೂ ಕೂಡ ಸೇವಂತಿಗೆ ಹೂವನ್ನ ಮಾರ್ಕೆಟಿಗೆ ಕೊಡಬಹುದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತರ ಒಂದು ತಳಿಗಳು ಬೆಳೀತಾರೆ. ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಗೆ ಒಂದು ಯಾವುದು ತಳಿ ಈ ಸೇವಂತಿಗೆ ಬೆಳೆಯಲ್ಲಿ ಸೂಕ್ತ ಅಥವಾ ಹೆಚ್ಚು ಇಳುವರಿ ಪಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ? ಈಗ ನಮ್ಮ ಕರ್ನಾಟಕ ಆಗ್ಲಿ, ತಮಿಳ್ನಾಡಾಗ್ಲಿ, ದಕ್ಷಿಣ ಭಾರತದಲ್ಲಿ ಸೇವಂತಿಗೆ ತುಂಬಾ ಚೆನ್ನಾಗಿ ಬೆಳಿತೀವಿ. ಪ್ರಸ್ತುತ ಒಂದ್ 2-3 ವರ್ಷಗಳಿಂದ ತುಂಬಾ ಲೀಡಿಂಗ್ ವೆರೈಟಿ ಯಾವ್ದಪ್ಪ ಕರ್ನಾಟಕದಲ್ಲಿ ಅಂದ್ರೆ ಮಾರಿಗೋಲ್ಡ್ ಅಂತ. ಇದನ್ನ ಕೋಲಾರ್ ಲೋಕಲ್ ಅಂತಾನು ಕರೀತಾರೆ. ಈ ಹೂ ಹೇಗಿರುತ್ತಪ್ಪ ಅಂದ್ರೆ ನೋಡಕ್ಕೆ ತುಂಬಾ ಆಕರ್ಷಕವಾಗಿ ದಳಗಳು ಒತ್ತೊತ್ತಾಗಿರ್ತವೆ. ಇದ್ರ ವೇಸ್ ಲೈಫ್ ಆಗ್ಲಿ ಶೆಲ್ಫ್ ಲೈಫ್ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಚಾಂದಿನಿ ಅನ್ನೋ ವೆರೈಟಿನ ಬೆಳಿತೀವಿ. ಚಾಂದಿನಿ ಅನ್ನೋ ವೆರೈಟಿನ ಈಗ ನಾರ್ಮಲಿ ನಾವು ಮೇ ಜೂನ್ ತಿಂಗಳಲ್ಲಿ ಯಾವಾಗ ಹಾಕೊಂತೀವಿ, ಈಗ ಸೀಸನ್ ಟೈಮ್ ಅಲ್ಲಿ ಏನ್ ಮಾಡ್ತೀವಿ, ಚಾಂದಿನಿ ವೆರೈಟಿನ ಬೆರೀತೀವಿ. ಇದರಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದ್ರೆ, ಸೇವಂತಿಗೆಯಲ್ಲಿ ಹಳದಿ, ಬಿಳಿ, ಕೆಂಪು, ಹೀಗೆ 3 ರೀತಿ ತಳಿಗಳಿದಾವೆ. ಹಳದಿ ತಳಿಗಳಲ್ಲಿ ಚಾಂದಿನಿ ತಳಿಗಳನ್ನ ಬೆಳಿತೀವಿ, ಬಿಳಿ ತಳಿಗೆ ಬಂದ್ರೆ ಪೂರ್ಣಿಮಾನ ಬೆಳಿತೀವಿ, ಇನ್ನ ಕೆಂಪುಗೆ ಬಂದ್ರೆ ರೂಬಿ ರೇಟ್ ಬೆಳಿತೀವಿ. ನೆಕ್ಸ್ಟ್ ನಾವೀಗ ಈಗ ಸಿಂಧುಜ ಅವರು ಹೇಳ್ದಾಗೆ ಆರ್ಟಿಫಿಷಿಯಲ್ ಲೈಟಿಂಗ್ ಏನಾದ್ರು ಬಳಸ್ಕೊಂಡು ಬೆಳೆಯೋದಾದ್ರೆ ಸೆಂಟ್ ಎಲ್ಲೋ ಅನ್ನೋ ಒಂದು ವೆರೈಟಿ ಇದೆ, ಇದನ್ನ ಆರ್ಟಿಫಿಷಿಯಲ್ ಲೈಟ್ನ ಯೂಸ್ ಮಾಡ್ಕೊಂಡು ಬೆಳಿತೀವಿ. ಸೊ ಇದನ್ನ ಬೆಳೆಯೋದ್ರಿಂದ ಇದು ಆ ರೀತಿ ವಾತಾವರಣಕ್ಕೆ ಸೂಕ್ತವಾಗಿ ಬರುತ್ತೆ. ಆಫ್ ಸೀಸನ್ ಅಲ್ಲಿ ಬೆಳೆಯಕ್ಕೆ ಸೆಂಟ್ ಎಲ್ಲೋ, ನಾರ್ಮಲ್ ಸೀಸನ್ ಅಲ್ಲಿ ಬೆಳೆಯೋದಾದ್ರೆ ಚಾಂದಿನಿ ವೆರೈಟಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಓಡ್ತಿರುವಂತ ವೆರೈಟಿ ಅಂತಂದ್ರೆ ಚಾಂದಿನಿ. ಇದು ಯಾಕಪ್ಪ ಅಂತಂದ್ರೆ, ಇದು ಜಾಸ್ತಿ ದಿನ ಇರಲಿಲ್ಲ ಅಂದ್ರೂ ನೋಡಕ್ಕೆ ತುಂಬಾ ಆಕರ್ಷಕವಾಗಿರುತ್ತೆ. ನಮ್ಗೆ ಲೋಕಲ್ ಮಾರ್ಕೆಟ್ಗೆ ಹೂ ಕಟ್ಟಕ್ಕಾಗ್ಲಿ, ಹಾರ ಮಾಡಕ್ಕಾಗ್ಲಿ, ತುರಾಯಿಗಳನ್ನ ಮಾಡಕ್ಕಾಗ್ಲಿ, ಇದು ತುಂಬಾ ಬಳಕೆಗೆ ಬರುತ್ತೆ. ನೋಡಕ್ಕೆ ಚೆನ್ನಾಗಿರೋದ್ರಿಂದ ಚಾಂದಿನಿ ವೆರೈಟಿನ ಲೋಕಲ್ ಮಾರ್ಕೆಟ್ಗೋಸ್ಕರ ಚಿತ್ರದುರ್ಗದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಈಗ ನಾವು ಯಾವುದೇ ಹೂವಿನ ಬೆಳೆ ಬೆಳೆದ್ರೂ ಹೆಚ್ಚು ಕೀಟ ರೋಗಗಳ ಬಾಧೆ ಕಂಡು ಬರುತ್ತೆ. ಮುಖ್ಯವಾಗಿ ಸೇವಂತಿಗೆಯಲ್ಲಿ ಯಾವ್ಯಾವ ರೀತಿ ಒಂದು ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ, ಅದನ್ನ ನಮ್ಮ ರೈತರು ಯಾವ ರೀತಿ ಒಂದು ನಿರ್ವಹಣೆ ಮಾಡಿದ್ರೆ ಇದರಿಂದ ಲಾಭ ಪಡ್ಕೋಬಹುದು ಅಂತೀರ? ಈಗ ರೈತರು ಯಾವುದೇ ಬೆಳೆಯನ್ನ ಬೆಳೀತಾರೆ ಅಂತಂದ್ರೆ ಅವ್ರಿಗೆ ದೊಡ್ಡ ತಲೆನೋವು ಅಂದ್ರೆ ಕೀಟ ಮತ್ತು ರೋಗನೇ. ಇದರ ನಿರ್ವಹಣೆ ಮಾಡ್ಲೇಬೇಕು. ಅದು ಬರೋಕ್ ಮುಂಚೆನೆ ಕೆಲವೊಂದು ಪದ್ಧತಿಗಳನ್ನ ಅನುಸರಿಸಿದ್ರೆ ಬಂದ ಮೇಲೆ ಮಾಡೋದಕ್ಕಿನ್ನ ಮುಂಚೆನೆ ಮಾಡ್ಕೊಂಡ್ರೆ ಇನ್ನೂ ಉತ್ತಮ. ಕೆಲವೊಂದು ರೋಗಗಳು ಬರಕ್ಕೆ ನಮ್ದು ಮಣ್ಣೆ ಹೇಳ್ದಾಗೆ ನೀರು ಬಸ್ತು ಹೋಗ್ಬೇಕು, ನಿಂತ್ಕೋಬಾರ್ದು. ನಾವು ಯಾವ ಹೊಲದಲ್ಲಿ ಸೇವಂತಿಗೆನ ಬೆಳೆದಿರ್ತೀವಿ ಆ ಹೊಲದಲ್ಲಿ ನೀರು ಚೆನ್ನಾಗಿ ಬಸಿಯೋ ತರ ನೋಡ್ಕೋಬೇಕು. ಅದಾದ ನಂತರ ಸೇವಂತಿಗೆಯಲ್ಲಿ ಕೀಟಬಾಧೆಯಲ್ಲಿ ಅತಿ ಹೆಚ್ಚು ಕಂಡು ಬರೋದು ಅಂತಂದ್ರೆ ರಸ ಇರೋ ಕೀಟಗಳು, ಸಾಮಾನ್ಯವಾಗಿ ಥ್ರಿಪ್ಸ್ ಅಂತಾರೆ. ಇದು ಬರಬಾರ್ದು ಅಂತಂದ್ರೆ ಮುಂಚೆನೆ ನಾವು ಕಮ್ಮಿ ಇದ್ದಾಗಲೇ ನಿಯಂತ್ರಣ ಮಾಡಬೇಕು ಅಂದ್ರೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್, ಹಳದಿ ಅಂಟು ಬಲೆಗಳು ಅಥವಾ ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್, ನೀಲಿ ಅಂಟು ಬಲೆಗಳು, ಇವುಗಳನ್ನ 1 acreಗೆ 10 ಹಾಕೋದ್ರಿಂದ ಸಾಮಾನ್ಯವಾಗಿ ಕಂಟ್ರೋಲ್ ಆಗ್ಬಿಡ್ತವೆ. ಅಕಸ್ಮಾತ್ ಆಗಿ ಏನಾದ್ರೂ ಅತಿ ಹೆಚ್ಚಾದ್ವು, ನಮ್ದು ಕೀಟಬಾಧೆ ಜಾಸ್ತಿ ಆಯ್ತು, ಆ ತರ ಏನಾದ್ರು ಆಯ್ತು ಅಂದ್ರೆ ಈ ಇಮಿಡಾಕ್ಲೋಪಿಟ್ ಅನ್ನೋ ಒಂದು ರಾಸಾಯನಿಕನ 0.5 ml per liter ಹಾಕಿದ್ರೆ ಅದನ್ನ ನಿಯಂತ್ರಣ ಮಾಡಬಹುದು. ಈ ಕೀಟದಿಂದ ಏನ್ ತೊಂದರೆ ಆಗುತ್ತಪ್ಪ ಅಂದ್ರೆ, ಇದು ಪುಷ್ಪದಳದಲ್ಲಿರುವಂತಹ ರಸವನ್ನ ಇರುತ್ತೆ, ಹಾಗಾದ್ರೂ ಆಕರ್ಷಕ ಬಣ್ಣ ಕಳ್ಕೊಳಂತೆ. ಬಣ್ಣ ಕಳ್ಕೊಂತು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಅದ್ರ ವ್ಯಾಲ್ಯೂ ಸಾಮಾನ್ಯವಾಗಿ ಬಿದ್ದೇ ಹೋಗುತ್ತೆ. ಸೊ ಅದನ್ನ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಈ ಪದ್ಧತಿಗಳನ್ನ ಅನುಸರಿಸಬಹುದು. ಇನ್ನು ರೋಗದ ವಿಚಾರಕ್ಕೆ ಬಂದ್ರೆ ಫಿಸಿಯೋರಿಯಂ ಕೊಳೆ ರೋಗ ಅಂತ. ಈ ರೋಗ ನಾನು ಆಗ್ಲೇ ಹೇಳ್ದಾಗೆ ನೀರ್ ನಿಂತ್ಕೊಳ್ಳೋ ಜಾಗದಲ್ಲಿ ಜಾಸ್ತಿ ಬರುತ್ತೆ. ಅದಕ್ಕೆ ನಾವು ನೀರಿನ ಬಸಿದು ಹೋಗೋಗೆ ನಿರ್ವಹಣೆ ಮಾಡಬಹುದು. ಅಕಸ್ಮಾತ್ ಏನಾದ್ರೂ ಇದು ಜಾಸ್ತಿ ಆಯ್ತು ಅಂದ್ರೆ ಕಾರ್ಬಂಡೇಜಿಮ್ 1 g/L ಇದನ್ನ ಮೊದಲ ಹಂತದಲ್ಲಿ ಹಾಕ್ಬೋದು. ಇದಕ್ಕೂ ಏನಾದ್ರೂ ಅದ್ ರೋಗ ಬಗ್ದೆ ಇನ್ನು ತುಂಬಾ ಜಾಸ್ತಿ ಆಗಿ ನಮ್ಗೆ ಇಳುವರಿ ಲಾಸ್ ಆಗೋ ಸಂದರ್ಭ ಬಂದಾಗ ರೆಡೋಮಿಲ್ ಗೋಲ್ಡ್ ಅನ್ನ ಇದನ್ನು 1 g/L ಬಳಸಬಹುದು. ನೀವಿಬ್ರು ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ ಸೇವಂತಿಗೆ ಬೆಳೆ ಬಗ್ಗೆ, ಯಾವ ರೀತಿ ಬೇಸಾಯ ಪದ್ಧತಿ ಅನುಸರಿಸಬೇಕು, ಯಾವ ರೀತಿ ನೀರು ಗೊಬ್ಬರ ನಿರ್ವಹಣೆ ಮಾಡಬೇಕು, ಯಾವ ರೀತಿ ಕೀಟ ರೋಗಗಳು ಬಾಧೆ ನಿರ್ವಹಣೆ ಮಾಡಿದ್ರೆ ನಾವು ಯಾವ ರೀತಿ ಲಾಭ ಪಡಿಬಹುದು ಅಂತ ಆಗಿದ್ದಾಗ ಇಷ್ಟೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಿದ್ರೆ ನಮ್ಮ ರೈತರು ಯಾವ ರೀತಿ ಲಾಭ ಪಡಿಬಹುದು ಸೇವಂತಿಗೆ ಬೆಳೆಯಲ್ಲಿ ಅಂತ ಹೇಳ್ತಾರೆ? ಇವಾಗ ರೈತರು ಒಂದು ಬೆಳೆ ಬೆಳೆದಿದ್ದಾರೆ ಅಂತಂದ್ರೆ ಇದೊಂಥರ ಜೂಜಾಟ ಇದ್ದಂಗೆ. ಅವ್ರು ಯಾವಾಗ್ಲೂ ಬೆಳೆ ಹಾಕ್ದಾಗ ಅದು ಮಾರುಕಟ್ಟೆಯಲ್ಲೇ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಅದು ಅವರು ಸಂತೃಪ್ತಿಯಾಗಿ ಅದನ್ನ ನೀಟಾಗಿ ಬೆಳೆದು ತಗೊಂಡು ಹೋದ್ರು ಕೆಲವೊಂದ್ ಬಾರಿ ಮಾರ್ಕೆಟ್ ಅಲ್ಲಿ ರೇಟ್ ಸಿಗಲ್ಲ. ಅದಕ್ ನಾವೇನ್ ಮಾಡ್ಬೇಕ? ಈ ಹೂವಲ್ಲಿ ಏನು ಅಂತ ಅಂದ್ರೆ, ನಮ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಹಬ್ಬ ಬಂದ್ರೆ ಮಾರಿಗೆ 150 ಕಮ್ಮಿ ಅಂದ್ರೆ 200 ದುಡ್ಡು ಸಿಕ್ಕೇ ಸಿಗುತ್ತೆ. ಇನ್ನು ಶ್ರಾವಣ ಸ್ಟಾರ್ಟ್ ಆಯ್ತು ಅಂದ್ರೆ ಸಾಲು ಸಾಲು ಹಬ್ಬಗಳು, ಗೌರಿ ಗಣೇಶ ಇರ್ಲಿ, ವರಮಹಾಲಕ್ಷ್ಮಿ ಹಬ್ಬ ಇರ್ಲಿ, ಯುಗಾದಿ ಇರ್ಲಿ, ಎಲ್ಲ ಹಬ್ಬಗಳಿಗೂ ನಮ್ಗೆ ಹೂ ಬೇಕೇ ಬೇಕು. ಇಂತಹ ಸಮಯಕ್ಕೆ ಸರಿಯಾಗಿ ನಾವು ನಾಟಿ ಮಾಡೋ ಟೈಮ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಹಬ್ಬಗಳ ಟೈಮಿಗೆ ಹೂ ಬಿಡಕ್ ಸ್ಟಾರ್ಟ್ ಆದ್ರೆ ಶ್ರಾವಣದಿಂದ 1.5 ಕಂಟಿನ್ಯೂಸ್ ಹಬ್ಬಗಳಲ್ಲಿ ಇವ್ರಿಗೆ ಏನಾದ್ರೂ ಸಿಕ್ತು ಅಂದ್ರೆ ಖಂಡಿತವಾಗಿ ಲಾಭ ಪಡಿಬಹುದು. ಈ ಹೂವಿನ ಕೃಷಿಯಲ್ಲಿ ಬೇರೆ ಕೃಷಿಗಳ ತರ ಲಾಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ವಿಷಯ ಏನಂದ್ರೆ ನಾವು ನಾಟಿ ಮಾಡೋ ಸಮಯನ ಗಮನದಲ್ಲಿ ಇಟ್ಕೋಬೇಕು. ಸೂಕ್ತವಾದ ಸಮಯದಲ್ಲಿ ನಾಟಿ ಮಾಡಿ ಹಬ್ಬಗಳ ಸಮಯದಲ್ಲಿ ಬಂದಾಗ ಒಳ್ಳೆ ಲಾಭ ಪಡಿಬಹುದು ರೈತರು ಅಂತ ಹೇಳ್ತಾರೆ. ಬಹಳ ಸಂತೋಷ ಯೋಗೇಶ್ ಹಾಗೂ ಸಿಂಧು ಅವರ, ಇದುವರೆಗೂ ಈ ಸೇವಂತಿಗೆ ಬೆಳೆಯಲ್ಲಿ ಯಾವ್ಯಾವ ರೀತಿ ಕ್ರಮಗಳನ್ನ ಅನುಸರಿಸಿ ಲಾಭದಾಯಕವಾಗಿ ಪಡ್ಕೋಬಹುದು ಅಂತ ತಿಳಿಸಿಕೊಟ್ರೆ. ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಸೇವಂತಿಗೆಯಲ್ಲಿ ಸುಧಾರಿತ ಕ್ರಮಗಳನ್ನು ಬೇಸಾಯ ಪದ್ಧತಿನ ಹೇಗೆ ಅಳವಡಿಸಬೇಕು ಅಂತ ರೈತರಿಗೆ ತಿಳಿಸಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಆಕಾಶವಾಣಿ ಚಿತ್ರದುರ್ಗಕ್ಕೆ ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ನಮ್ಮಿಬ್ಬರ ವತಿಯಿಂದ ಧನ್ಯವಾದಗಳನ್ನ ಹೇಳ್ತೀವಿ. ಈಗ ನಮ್ಮ ಜೊತೆ ರೈತರಾದ ಕುಂಚಿಗ್ನಾಳ್ ನಿಜಲಿಂಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ನಿಜಲಿಂಗಪ್ಪ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಿಜಲಿಂಗಪ್ಪ, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳ್ಬೇಕಂದ್ರೆ ಯಾವ ರೀತಿ ಹೇಳ್ತೀರಾ? ಸರ್, ಇವರು ಕಳೆದ ಶಿವಪ್ಪ ನಾಯಕ ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ವತಿಯಿಂದ ತೋಟಗಾರಿಕಾ ಪದವಿ ಪೂರ್ವ ವಿದ್ಯಾರ್ಥಿಗಳು 3 ನಮ್ಮ ಕುಂಚಿಗ್ನಾಳ್ ಗ್ರಾಮದ ಗ್ರಾಮೀಣ ಕೃಷಿ ಮತ್ತು ತೋಟಗಾರಿಕಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಕಾರ್ಯಕ್ರಮದ ಮೊದಲನೇದಾಗಿ ಸಾಮಾನ್ಯ ಸಭೆಗಳನ್ನು ಮಾಡಿ ಈ ಕಾರ್ಯಕ್ರಮ ಸದುದ್ದೇಶ ಬಗ್ಗೆ ವಿವರಣೆ ನೀಡಿದರು. ಎಲ್ಲ ವಿದ್ಯಾರ್ಥಿಗಳು ನಮ್ಮ ಗ್ರಾಮಕ್ಕೆ ಪ್ರತಿಯೊಂದು ಕುಟುಂಬದೊಂದಿಗೂ ಭೇಟಿ ನೀಡಿ ಮಾಹಿತಿಯನ್ನು ಪಡೆದರು. ಬೆಳೆಗೆ ಬೇಸಾಯ ಕ್ರಮಗಳನ್ನು, ಕೀಟ ರೋಗ ನಿವಾರಣೆಗಳನ್ನು, ಸಂಸ್ಕರಣೆ, ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಎಲ್ಲ ಬೆಳೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ನೀಡಿರುತ್ತಾರೆ. ನಮ್ಮ ಗ್ರಾಮದ ಎಲ್ಲಾ ರೈತರಿಗೂ ಬಹಳಷ್ಟು ಉಪಯೋಗವಾಗಿದೆ. ಸುಷ್ಮಿತಾ ಅವರು ಕನಕಾಂಬರ ಬೆಳೆಯಲ್ಲಿ ಆಧುನಿಕ ಬೇಸಾಯ ಕ್ರಮಗಳನ್ನು ಮಾಡಿದ್ದರು. ಮೇಘನ ಮಣ್ಣು ಪರೀಕ್ಷೆ, ಭುವನ್ ಅವರು ಸೇವಂತಿಯಲ್ಲಿ ರೋಗ ಮತ್ತು ಕೀಟನಾಶಕ ವಿವರಣೆ ಬಗ್ಗೆ ಮಾಹಿತಿ ನೀಡಿದರು. 12 ವಿದ್ಯಾರ್ಥಿಗಳು ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದರು. ಹಾಗೂ ಅರ್ಕ ಬನಾನಾ ಸ್ಪೆಷಲ್ ಬಾಳೆಗೊನೆಯ ನೇರ ಪೋಷಣೆಗಳನ್ನು ಪ್ರಾತ್ಯಕ್ಷೆಯನ್ನು ನೀಡಿದ್ದಾರೆ. ಹಾಗೂ ಬೆಳೆ ಸಂಸ್ಕರಣೆ ಹಮ್ಮಿಕೊಂಡಿದ್ದಾರೆ. ಇವರು ಹುಡುಗರು ಬಹಳ ಚೆನ್ನಾಗಿ ನಮ್ಮ ಹೊಲದಲ್ಲಿ ಸೊಪ್ಪು ಸರ್, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಲ್ಕ ಸೊಪ್ಪು ಮಡಿ ಮಾಡಿ, ತಮಟೆ, ಮೆಣಸಿನ ಗಿಡ ಎಲ್ಲ ಒಟ್ಟು ಇದು ನಮ್ಮ ಜಮೀನಿನಲ್ಲಿ ಮಾಡಿ ಚೆನ್ನಾಗಿ ಬೆಳೆಸಿಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ಸಾಕಷ್ಟು ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ತಿಳಿಸ್ಕೊಡ್ತಾರೆ ಸರ್. ಇದರಿಂದ ಏನಾದ್ರೂ ಉಪಯೋಗ ಆಗುತ್ತಾ ನಿಮಗೆ? ಆಗುತ್ತೆ ಸರ್. ಆಗುತ್ತೆ. ಆಗುತ್ತೆ ಸರ್. ಧನ್ಯವಾದಗಳು ನಿಜಲಿಂಗಪ್ಪರೇ. ಧನ್ಯವಾದಗಳು ಸರ್. ಇದುವರೆಗೂ ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಕಾರ್ಯಕ್ರಮ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಜ್ಞಾನಿ ಡಾ ಪ್ರಕಾಶ್ ಕೆರೂರೆ ಹಾಗೂ ವಿದ್ಯಾರ್ಥಿಗಳಾದ ಸುಷ್ಮಿತಾ, ಭುವನ್, ಯೋಗೇಶ್, ಸಿಂಧುಜಾ ಮತ್ತು ಕುಂಚಿಗ್ನಾಳ್ ಗ್ರಾಮದ ರೈತ ನಿಜಲಿಂಗಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವರು ಜಗದೀಶ್ ಗೋಪನಹಳ್ಳಿ. ಈಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣ ಹವೆ ಇತ್ತು. ರಾಜ್ಯದಲ್ಲಿ 12.0 ಡಿಗ್ರಿ ಸೆಲ್ಸಿಯಸ್ ದಾವಣಗೆರೆ ಮತ್ತು ಮೈಸೂರಿನಲ್ಲಿ ದಾಖಲಾಗಿದೆ ಅತಿ ಕಡಿಮೆ ಉಷ್ಣಾಂಶ. ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಕರ್ನಾಟಕದ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ದಟ್ಟ ಮಂಜು ಬೀಳುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಬೀಳುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 32 ಡಿಗ್ರಿ ಸೆಲ್ಸಿಯಸ್ ಮತ್ತು 16 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ ಎಂದು ವರದಿಯಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಜಿ ಕೆ ಜಯದೇವಪ್ಪ ಅಂತೇಳಿ, ಪಶು ವಿಷಯ ತಜ್ಞರು, ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ನಾನು ಇಂದು ರೈತರುಗಳಿಗೆ ಹೈನುಗಾರಿಕೆಯಲ್ಲಿ ಅಜೋಲಾದ ಮಹತ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅಜೋಲಾ ಒಂದು ನೀರಿನ ಮೇಲೆ ಬೆಳೀತಕ್ಕಂಥ ಒಂದು ಕೆಳಜಾತಿಯ ಸಸ್ಯ. ಇದು ಅತ್ಯಂತ ಪೌಷ್ಟಿಕವಾದಂಥ ಆಹಾರ ಸೇರ್ಪಡೆ ರಾಸುಗಳಿಗೆ. ಇದರಲ್ಲಿ ಹೆಚ್ಚಿನ ಸಸಾರಜನಕ ವಸ್ತು ಮತ್ತು ವಿಟಮಿನ್ಸ್ಗಳು ಇರೋದರಿಂದ ಇದು ಹೇರಳವಾಗಿ ರಾಸುಗಳಿಗೆ ತುಂಬ ಪೌಷ್ಟಿಕ ಆಹಾರವಾಗಿದೆ. ಇದರಿಂದ ನಾವು ಈ ಆಹಾರವನ್ನು ಪ್ರತಿನಿತ್ಯ ರಾಸುಗಳಿಗೆ ನೀಡೋದರಿಂದ ಹಾಲಿನ ಇಳುವರಿನಲ್ಲೂ ಸಹ ಹೆಚ್ಚಿಗೆ ಪಡೆಯಬಹುದಾಗಿದೆ. ಅಲ್ಲದೆ ಉತ್ಪಾದನಾ ವೆಚ್ಚವನ್ನು ನಾವು ರಾಸುಗಳಲ್ಲಿ ಕಡಿಮೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಇದನ್ನು ನಾವು ಸಾಧಾರಣವಾಗಿ ಒಂದು ಸಿಮೆಂಟಿನ ತೊಟ್ಟಿನಲ್ಲಿ ಇದರ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾದಂಥ ವಿಚಾರ. ಈ ಅಜೋಲವನ್ನು ಉತ್ಪಾದನೆ ಮಾಡಬೇಕು ಅಂತಂದರೆ 4 ಅಡಿ ಅಗಲ, 20 ಅಡಿ ಉದ್ದ ಮತ್ತು 1 ಅಡಿ ಎತ್ತರದ ಒಂದು ತೊಟ್ಟಿಯನ್ನು ನಿರ್ಮಾಣ ಮಾಡಿಕೊಂಡು ಆ ಒಂದು ತೊಟ್ಟಿಯಲ್ಲಿ ತಳಭಾಗಕ್ಕೆ ಸುಮಾರು 3-4 ಇಂಚು ಫಲವತ್ತಾದ ಮಣ್ಣು ಎಷ್ಟು ಹಾಕಿರ್ತೀವೋ ಅದರ 30%ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅದರ ಮೇಲೆ ನೀರನ್ನು ನಿಲ್ಲಿಸಬೇಕು 3-4 ಇಂಚು. ಆ ಒಂದು ತೊಟ್ಟಿಗೆ 1-2 ಕೆಜಿ ಅಜೋಲವನ್ನು ನಾವು ಒಂದು ಕಲ್ಚರನ್ನು ಬಿಡೋದ್ರಿಂದ ಅದು ಆ ಒಂದು ಮೀಡಿಯಾದಲ್ಲಿ ಅಜೋಲಾ ಉತ್ಪಾದನೆ ಆಗುತ್ತೆ. ಇದನ್ನು ಒಂದು ತೊಟ್ಟಿಯನ್ನು ಒಂದು ರಾಸುಗೆ ಅಂತ ನಾವು ಲೆಕ್ಕದಲ್ಲಿ ಇಟ್ಕೊಂಡು ಅಜೋಲವನ್ನು ಉತ್ಪಾದನೆ ಮಾಡಿ ಪ್ರತಿನಿತ್ಯ ರಾಸುಗಳಿಗೆ ನೀಡ್ಬೋದು. ಇದನ್ನು ಬೇಸಿಗೆ ಕಾಲದಲ್ಲಿ ನೀಡೋದ್ರಿಂದ ಏನು ಅನುಕೂಲಪ್ಪ ಅಂತಂದರೆ ಇದರಲ್ಲಿ ಹೇರಳವಾಗಿ ವಿಟಮಿನ್ಸ್ಗಳು ಇರೋದ್ರಿಂದ ನಾವು ರಾಸುಗಳಲ್ಲಿ ಬೇಸಿಗೆ ಕಾಲದಲ್ಲಿ ರಾಸುಗಳಿಗೆ ಆಗ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡೋದು. ಅದರ ಜೊತೆಗೆ ಇದು ಒಂದು ಹೆಚ್ಚಿನ ಸಾರಜನಕವನ್ನು ಹೊಂದಿರತಕ್ಕಂಥ ಆಹಾರ ಸೇರ್ಪಡೆಯಾಗಿರೋದ್ರಿಂದ ಪ್ರೋಟೀನ್ ಅಂಶ ಹೆಚ್ಚಾಗಿ ಸಿಗೋದ್ರಿಂದ ನಾವು ಈ ತಿಂಡಿಗಳನ್ನ ಮೇಲೆ ಅವಲಂಬನೆಯನ್ನು ನಾವು ಕಡಿಮೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಈ ನಿಟ್ಟಿನಲ್ಲಿ ನಾವು ಅಜೋಲವನ್ನು ನಾವು ಬೆಳೆದು ಹೈನುಗಾರಿಕೆಯಲ್ಲಿ ಬಳಸೋದು ಅತ್ಯಂತ ಸೂಕ್ತ ಅಂತ ನಮಗೆ ಕಂಡುಬಂದಿದೆ. ಮತ್ತು ಇದನ್ನು ಬೆಳೆಯಲಿಕ್ಕೆ ಏನು ಪ್ರತಿನಿತ್ಯ ಏನು 5 ನಿಮಿಷ ನಮ್ಮ ಒಂದು ಗಮನವನ್ನು ಹರಿಸಿದರೆ ಈ ಒಂದು ಉತ್ಪಾದನೆಯನ್ನು ನಾವು ಹೆಚ್ಚಿಗೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಅಜೋಲಾ ಸಾಧಾರಣವಾಗಿ ಈ ಬೋರ್ವೆಲ್ ವಾಟರ್ನಲ್ಲೂ ಸಹ ಬೆಳೀಬಹುದು, ಅಲ್ಲದೆ ಈ ಶುದ್ಧವಾದ ಇರತಕ್ಕಂಥ ಅಂದರೆ ಸಿಹಿ ನೀರಿನಲ್ಲೂ ಸಹ ಇದನ್ನು ಬೆಳೀಲಿಕ್ಕೆ ಬರುತ್ತೆ. ಕೆಲವೊಂದು ಭಾಗದಲ್ಲಿ ರೈತರುಗಳು ಕೊಳವೆ ಬಾವಿನಲ್ಲಿ ಅತಿ ಹೆಚ್ಚಿನ ಉಪ್ಪಿನಾಂಶ ಇರತಕ್ಕಂಥ ನೀರನ್ನು ಬಳಸಿ ಇದನ್ನು ಬೆಳೆಯೋಕೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ಇಂಥ ಒಂದು ಇದನ್ನು ಶುದ್ಧವಾದ ಆದಷ್ಟು ಸಿಹಿ ನೀರಿನಲ್ಲಿ ನಾವು ಈ ಅಜೋಲವನ್ನು ಬೆಳೆಯೋದು ಸೂಕ್ತ. ಈ ಅಜೋಲಾ ರಾಸುಗಳಿಗೆ ಪ್ರತಿ ದಿವಸ 1-2 ಕೆಜಿಯನ್ನು ನೀಡೋದರಿಂದ ನಾವು ತಿಂಡಿ ಖರ್ಚನ್ನು ಕಡಿಮೆ ಮಾಡಿಕೊಂಡು ನಮ್ಮ ಹಾಲಿನ ಗುಣಮಟ್ಟ ಜಾಸ್ತಿ ಆಗುತ್ತೆ, ಹಾಲಿನ ಉತ್ಪಾದನೆಯು ಸಹ ಜಾಸ್ತಿ ಆಗುತ್ತೆ. ಈ ಕಾರಣದಿಂದ ಇದನ್ನು ರೈತ ಬಾಂಧವರು ಬೆಳೆದು ತಮ್ಮ ಒಂದು ಹೈನುಗಾರಿಕೆಯಲ್ಲಿ ಬಳಸ್ಕೊಳ್ಳೋದ್ರಿಂದ ಇದರಿಂದ ಹೆಚ್ಚಿನ ಲಾಭ ಪಡ್ಕೋಬಹುದು ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಬಗ್ಗೆ ನೀವು ಏನಾದರೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕು ಅನ್ನೋ ಇಚ್ಛೆ ಇದ್ರೆ ನಮ್ಮ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ನಮ್ಮ ಸಂಪರ್ಕ ದೂರವಾಣಿ ಸಂಖ್ಯೆ 95-91-42-61-79. ನಮಸ್ಕಾರ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಜನಪದ ಗೀತೆ. ಗಜಮುಖನೆ ಗರ್ಭ ಶ್ರೀ ಗಣನಾಥ ಗಜಮುಖನೆ ಗರ್ಭ ಶ್ರೀ ಗಣನಾಥ ಇಲ್ಲಿಯ ವಾಹನವ ನೇರಿಪ ಶ್ರೀ ಗೌರಿ ವರಪುತ್ರ ಶಿವನ ಕುಮಾರ ವಿದ್ಯದಾಯಕ ಕೊಡುಯನೆಗೆ ನಿನ ಮತಿಯ ನಿನ ಪಾದ ಕಮಲಗಳಿಗೆ ಮೊದಲು ಶರಣಯ್ಯ. ಶರಣು ಶರಣಯ್ಯ ಅವಳು ಜೋಡಿ ಮಕ್ಕಳ ಇರಬೇಕು, ಜೋಡಿ ತೊಟ್ಲು ಕಟ್ಟಿಕೊಂಡು ಜೋಗುಳ ಹಾಡಬೇಕು. ಅಯ್ಯ ಅತ್ತೆ ಮಾತು ಹಿಂದಾಗಬೇಕು, ಸೊಸೆ ಮಾತು ಮುಂದಾಗಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ. ಬೆಟ್ಟಗಳಲ್ಲಿದ್ದು ಹೊಲಗದ್ದೆ ಮಾಡಬೇಕು, ಗುಲಗಂಜಿಯಲ್ಲಿನ ಕೆಂಪು ಇಲಿತಾನೆ ಬರಬೇಕು, ಆರಕ್ಕೇರಿದ ಬೆಂಗಸು ಮೂರಕ್ಕಿಳಿಯಬೇಕು, ಮೂರಕ್ಕಿಳಿಯೋ ಮುಂಚೆ ಅರೆಗಣ್ಣು ಕಾಣಬೇಕು, ಮಕ್ಕಳಿಲ್ಲದ ಮಂಜೆ ಮಕ್ಕಳ ಹೆರಲೇಬೇಕು, ಬೀದಿಲಿ ಬಿದ್ದ ಮಕ್ಕಳು ಗದ್ದುಗೆ ಏರಬೇಕು. ಅಯ್ಯ 65 ಕನಕಂದ ನಾಳೆ ಕಲಿಯುಗದಲ್ಲಿ ನೀಲಿ ಸಿದ್ದಪ್ಪಾಜಿ ಮನೆಯ ಬಿಟ್ಟು ನೀವು ಮಠವ ಸೇರಬೇಕು ಮಠದಲ್ಲಿ ಸ್ವಾಮಿಗಳು ಕಾವ್ಯ ಧರಿಸುತ್ತಾರೆ ಕಾವ್ಯ ಧರಿಸಿಕೊಂಡು ಕದೀಮರಾಗುತ್ತಾರೆ ಮಹಾಸ್ವಾಮಿಗಳಂತ ಮಠದಲ್ಲಿ ಕೂರುತ್ತಾರೆ